ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇವರ ವತಿಯಿಂದ ಕನ್ಯಾನ ಸದಾಶಿವ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಅಡ್ಯಾರ್ ಗಾರ್ಡನ್ನಲ್ಲಿ ಮೇ 27ರಂದು ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳ ಯಕ್ಷಗಾನ ಸ್ಪರ್ಧೆ ಯಕ್ಷಧ್ರುವ ಪಟ್ಲ ಸಂಭ್ರಮ 2023 ಹಾಗೂ ಮೇ 28ರಂದು ವಿಶೇಷ ಆಹ್ವಾನಿತರಾಗಿ ಕಿಚ್ಚ ಸುದೀಪ್ ಹಾಗೂ ರಿಷಬ್ ಶೆಟ್ಟಿ ಕಾಣಿಸಿಕೊಳ್ಳಲಿದ್ದು, ಪ್ರೊಫೆಸರ್ ಎಂಎಲ್ ಸಾಮಗರಿಗೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಪ್ರದಾನ, ಟ್ರಸ್ಟ್ನ ಸಾಧಕ ಮಹಾಪೋಷಕರಾದ ಪ್ರಕಾಶ್ ಶೆಟ್ಟಿ ಹಾಗೂ ಶ್ರೀಮತಿ ಆಶಾ ಪ್ರಕಾಶ್ ಶೆಟ್ಟಿ ಅವರಿಗೆ ಗೌರವಾರ್ಪಣೆ ನಡೆಯಲಿದೆ. ಸರ್ವರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಅರುಣ್ಯ ಫೌಂಡೇಶನ್ ಹಾಗೂ ದಾಸ್ ಕುಟ್ಲೆ ಇವೆಂಟ್ಸ್ ಪ್ರಸ್ತುತಿ ಸಿಂಗರ್ಸ್ ಪ್ರೀಮಿಯರ್ ಲೀಗ್ ಕರಾವಳಿ ಕೋಯಲ್ ಚಾಂಪಿಯನ್ಸ್ 2023 ಮೇ 31 ಜೂನ್ 1 ಮಂಗಳೂರು ಪುರಭವನದಲ್ಲಿ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಇಲಾಖೆ, ಭಾರತ ಸರ್ಕಾರ. ಈಗ ಅಡಿಕೆ ಕೊಳೆ ರೋಗಕ್ಕೆ ಪರ್ಯಾಯ ಶಿಲೀಂಧ್ರ ನಾಶಕದ ಕುರಿತು ಕಾಸರಗೋಡು ಸಿಪಿಸಿಆರ್ಐನ ಹಿರಿಯ ವಿಜ್ಞಾನಿ ಡಾಕ್ಟರ್ ಪ್ರತಿಭಾ ವಿಎಚ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಸಿಪಿಸಿಆರ್ಐ ಕಾಸರಗೋಡು ಇಲ್ಲಿನ ಹಿರಿಯ ವಿಜ್ಞಾನಿ ಡಾಕ್ಟರ್ ಪ್ರತಿಭಾ ಬಿಎಚ್ ಅವರು. ಮುಖ್ಯವಾಗಿ ನಮ್ಮ ಕರಾವಳಿ ಮಲೆನಾಡಿನಲ್ಲಿರುವಂಥ ಕೃಷಿ, ಅಡಿಕೆ ಕೃಷಿ, ಈ ಅಡಿಕೆ ಕೃಷಿಗೆ ಮಳೆಗಾಲ ಬಂತು ಅಂತ ಅಂದರೆ ಕೊಳೆ ರೋಗ ಅನ್ನುವಂಥದ್ದು ಸಾಮಾನ್ಯವಾಗಿ ರೈತರಿಗೆ ಕಂಡುಬರುವಂಥ ರೋಗ, ಅದು ಬರ್ತದೆ ಅನ್ನುವಂಥದ್ದು ಶತಸಿದ್ಧ. ಇಂಥ ಸಂದರ್ಭದಲ್ಲಿ ಮಳೆ ಹೆಚ್ಚು ಕಮ್ಮಿ ಆದಾಗ ರೋಗದ ಪ್ರಮಾಣ ಕೂಡ ಹೆಚ್ಚು ಕಮ್ಮಿ ಆಗುವಂಥದ್ದು ಕೂಡ ನಾವು ಕಂಡುಬಂದಿದೆ. ಈಗ ಈ ಕೊಳೆ ರೋಗವನ್ನು ನಿವಾರಿಸಲಿಕ್ಕೆ ಯಾವ ರೀತಿಯ ವಿಧಾನಗಳೆಲ್ಲ ಇದ್ದಾವೆ, ಮತ್ತು ಹೊಸ ಹೊಸ ವಿಧಾನಗಳೇನಾದರೂ ಬಂದಿದ್ದವೋ ಅನ್ನುವುದನ್ನು ಡಾಕ್ಟರ್ ಪ್ರತಿಭಾ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿದಾಗೆ ಅಡಿಕೆಗೆ ಕೊಳೆ ರೋಗ ಅನ್ನುವಂಥದ್ದು ಶತಮಾನಗಳಿಂದ ಇದ್ದ ರೋಗ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಕೊಳೆ ರೋಗ ಅನ್ನುವಂಥದ್ದು ಯಾವ ರೀತಿಯ ರೋಗ, ಇದು ತುಂಬ ಸೀರಿಯಸ್ ಆದ ವಿಶೇಷವಾದಂಥ ರೋಗವ ಹೇಗೆ ಮೇಡಮ್? ಹೌದು, ಇದು ಕೊಳೆ ರೋಗ ಅಂಥದ್ದು, ಇದು ಸಾಮಾನ್ಯವಾಗಿ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು, ಮತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ಇದು ಮುಂಗಾರು ಮಳೆ ಸಮಯದಲ್ಲಿ ಬರ್ತಕ್ಕಂಥದ್ದು. ಯಾಕೆ ಇದು ಮುಂಗಾರು ಮಳೆಯದಲ್ಲೇ ಬರುತ್ತದೆ ಅಂದರೆ, ಈ ಶಿಲೀಂಧ್ರ ಏನಿದೆ ಇದು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ ಇದಕ್ಕೆ ಕೆಲವೊಂದು ಪೂರಕವಾದಂಥ ವಾತಾವರಣ ಇರಬೇಕು. ಈ ಪೂರಕವಾದ ವಾತಾವರಣ ಅಂತಂದರೆ ಇದಕ್ಕೆ ಹೆಚ್ಚಾಗಿ ನೀರು ಬೇಕು, ಅದಕ್ಕೆ ತಕ್ಕಂತೆ ಕಡಿಮೆ ಉಷ್ಣಾಂಶ ಇರಬೇಕು. ಆ ಒಂದು ಸಂದರ್ಭದಲ್ಲಿ ಇದರ ಬೆಳವಣಿಗೆ ಹೆಚ್ಚಾಗಿ ಆಗುತ್ತೆ. ಮತ್ತು ಈ ಶಿಲೀಂಧ್ರ ಏನಿದೆ ಇದು ಮೊದಲಿಗೆ ಅಡಿಕೆಯ ತೊಟ್ಟಿನ ಭಾಗದಲ್ಲಿ ರೋಗನ ತರಿಸ್ತದೆ. ಅಂದರೆ ತೊಟ್ಟಿನ ಭಾಗದಲ್ಲಿ ನೀರು ತುಂಬಿರೋ ಹಾಗೆ ಗುಳ್ಳೆ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಆ ಒಂದು ಅಡಿಕೆಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಿದ್ದಿರ್ತಕ್ಕಂಥ ಅಡಿಕೆಯ ಮೇಲ್ಭಾಗದಲ್ಲಿ ಈ ಬೂಸ್ಟ್ ಬಂದಿರೋ ಥರ ಬಿಳಿ ಬಣ್ಣ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ನೀವೆಲ್ಲ ನೋಡಿರ್ತೀರಾ ತೋಟಗಳಲ್ಲಿ ಈ ಬಿಳಿ ಬಣ್ಣ ಬೆಳೆದಿರುತ್ತೆ, ಬೆಳೆದಿರ್ತಕ್ಕಂಥ ಅಡಿಕೆ ಭಾಗದಲ್ಲಿ. ಸೊ ಈ ಒಂದು ಸರಿ ರೋಗ ಬಂತು ಅಂದರೆ ಅಡಿಕೆಗಳೆಲ್ಲ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಿದ್ದಿರ್ತಕ್ಕಂಥ ಅಡಿಕೆಗಳಿಂದ ಇದರ ಒಂದು ಸ್ಪೋರ್ಸ್ ಅಂತ ಏನು ಹೇಳ್ತೀವಿ, ಶಿಲೀಂಧ್ರದ ಸ್ಪೋರ್ಸು ಒಂದು ಮರದಿಂದ ಇನ್ನೊಂದು ಮರದಕ್ಕೆ ಹರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಬೋರ್ಡೋ ದ್ರಾವಣವನ್ನು ಸಿಂಪಡಿಸುವಂಥದ್ದು ಕ್ರಮ. ಈ ಬೋರ್ಡೋ ದ್ರಾವಣವನ್ನು ಯಾವ ರೀತಿಯಲ್ಲೆಲ್ಲ ಸಿಂಪಡಿಸುವಂಥ ಕ್ರಮ ಇದು? ಇದಕ್ಕೊಂದು ಸ್ಟ್ಯಾಂಡರ್ಡ್ ಕ್ರಮ ಅಂತ ಏನಾದರೂ ಇದೆಯಾ? ಹೇಗೆ ಬೋರ್ಡೋ ದ್ರಾವಣನ ಸಾಮಾನ್ಯವಾಗಿ ಇಲ್ಲೆಲ್ಲ ಮ್ಯಾನ್ಯುಯಲ್ ಸ್ಪ್ರೇಯರ್ ಉಪಯೋಗಿಸ್ಕೊಂಡೆ ಸ್ಪ್ರೇ ಮಾಡ್ತಾರೆ. ಅದು ಬಿಟ್ಟರೆ ಈಗ ಇತ್ತೀಚೆಗೆ ದೋಟಿಗಳನ್ನ ಸಹ ಉಪಯೋಗಿಸ್ತಾ ಇದ್ದಾರೆ. ಆದಷ್ಟು ಇದನ್ನು ಈಗ ಸ್ವಲ್ಪ ಜೆಟ್ಟಾಗಿ ಬಿಡ್ತಾರೆ. ಈಗ ಫೈನ್ ಮಿಸ್ಟ್ ಆಗಿ ಬಿಡೋದಕ್ಕಿಂತ ಮೊದಲು ಜೆಟ್ಟಾಗಿ ಬಿಟ್ಟು ಅದನ್ನು ಸಿಂಪರಣೆ ಮಾಡ್ತಾ ಇದ್ದಾರೆ. ಈಗ ಇದನ್ನು ಮಾಡುವಂಥ ಕ್ರಮದ ಬಗ್ಗೆ ಹೇಳೋದಿದ್ರೆ, ಸುಣ್ಣ ಮತ್ತು ಈ ಮೈಲ್ ತುತ್ತನ್ನು ಯಾವ ರೀತಿಯಲ್ಲಿ ಮಿಕ್ಸ್ ಮಾಡಬೇಕಾದಂಥ ಅಗತ್ಯ ಇದೆ? ಈಗ ನಾವು ಹೇಳೋದು ಅಂದರೆ ನೂರು ಲೀಟ್ರ್ ಬೋಡೋ ದ್ರಾವಣ ತಯಾರಿಸ್ಬೇಕಾದ್ರೆ ಅದಕ್ಕೆ ಒಂದು ಕೆ ಜಿ ಮೈಲ್ತುತ್ತು, ಒಂದು ಕೆ ಜಿ ಸುಣ್ಣ. ನೀವು ಚಿಪ್ಪು ಸುಣ್ಣ ಉಪಯೋಗಿಸೋದಾದರೆ ಒಂದು ಕೆ ಜಿ ಬೇಕಾಗುತ್ತೆ, ಯಾಕಂದರೆ ಅದರಲ್ಲಿ ಸ್ವಲ್ಪ ವೇಸ್ಟ್ ಹೋಗುತ್ತೆ. ಇನ್ನೊಂದು ಪೌಡರ್ ಸುಣ್ಣ ಬರುತ್ತೆ, ಅದಾದರೆ ಒಂದು 700 ಗ್ರಾಮ್ ಆಗುವಾಗ ನಮಗೆ ತಟಸ್ಥ ರಸಸಾರ ಬರುತ್ತೆ. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಸಸಾರ ಇಲ್ಲಿ ತುಂಬ ಪ್ರಮುಖವಾದಂಥ ವಿಷಯ. ಅದರ ರಸಸಾರ 7 ಇದ್ದಾಗ ಮಾತ್ರ ಈ ಒಂದು ತಾಮ್ರದ ಸಲ್ಫೇಟ್ ಇದು ಸುಣ್ಣದ ಜೊತೆಗೆ ಬೆರೆತು ಅದು ಶಿಲೀಂದ್ರನಾಶಕನ ವಾಗಿ ಪರಿವರ್ತನೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅದು ಶಿಲೀಂದ್ರನ ಕೊಲ್ತಕ್ಕಂಥ ಶಕ್ತಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಹೇಳೋದೇನು ಅಂದರೆ 100 ಲೀಟ್ರ್ ಬೋಡ ದ್ರಾವಣ ತಯಾರಿಸ್ಕೋಬೇಕಾದ್ರೆ 1 ಕೆ ಜಿ ತಾಮ್ರದ ಸಲ್ಫೇಟು ಮತ್ತು 1 ಕೆ ಜಿ ಸುಣ್ಣನ ಉಪಯೋಗಿಸ್ತಕ್ಕಂಥದ್ದು. ಸುಮಾರು ಮಟ್ಟಿಗೆ ಈಗ ನೀವು ಹೇಳಿದ್ರಿ ಈ ತಟಸ್ಥವಾದಂಥ ಒಂದು ದ್ರಾವಣವನ್ನು ಸಿಂಪಡಿಸಬೇಕು ಅಂತೇಳಿ. ಇದನ್ನು ಸಿಂಪಡಿಸುವಾಗ ಈಗ ವರ್ಷಗಳಿಂದ ನಾವು ಅದನ್ನು ಸಿಂಪಡಿಸುವ ಒಂದು ಕ್ರಮದಲ್ಲಿ ಸಿಂಪಡಿಸ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ, ಏನಾದರೂ ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಏನಾದರೂ ಉಂಟಾ ಈಗ? ಅಂದರೆ ಇದಕ್ಕೇನಾದರೂ ಕೂಡ ಆಲ್ಟರ್ನೇಟ್ ಆಗಿಯೋ ಅಥವಾ ಇದರಲ್ಲಿ ಏನಾದರೂ ವ್ಯತ್ಯಾಸ ಮಾಡುವಂಥದ್ದು ಏನಾದರೂ ಕೂಡ ಸಾಧ್ಯವಾ ಇದಕ್ಕೆ? ಇದು ಅಂದರೆ ಬೋರ್ಡೋ ದ್ರಾವಣ ಅಲ್ದಲೇ ಈಗ ಈ ಒಂದು ಜಾತಿಯ ಶಿಲೀಂಧ್ರಕ್ಕೆ ಅಂದರೆ ಈ ಕೊಳೆ ರೋಗ ತರಿಸ್ತಕ್ಕಂಥ ಶಿಲೀಂಧ್ರ ಅಂದರೆ ಅದು ಒಂದು ಊಮೈಸಿಟಸ್ ಗ್ರೂಪ್ ಅಂತ ಹೇಳ್ತೀವಿ, ಅದರಿಂದ ಬರ್ತಕ್ಕಂಥದ್ದು. ಸೊ ಆ ಒಂದು ಗ್ರೂಪಿಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ 12 ಥರದ ಬೇರೆ ಬೇರೆ ಬೇರೆ ಬಗೆಯ ಶಿಲೀಂಧ್ರನಾಶಕಗಳನ್ನ ಉಪಯೋಗಿಸಿದ್ದೀವಿ ಬೋರ್ಡೋ ದ್ರಾವಣ ಅಲ್ದಲೇ. ಈ ಒಂದು ಪ್ರಯೋಗನ ನಾವು ಸತತವಾಗಿ 5 ವರ್ಷಗಳ ಕಾಲ ನಮ್ಮ CPCRI ವಿಠಲ ಮತ್ತು ನಮ್ಮ ಕಿಡು ಸ್ಟೇಷನ್ನಲ್ಲೇ ನಾವು ಪ್ರಯೋಗ ಮಾಡಿದ್ದೀವಿ. ಈ 5 ವರ್ಷಗಳಲ್ಲಿ ಬೋಡೋ ದ್ರಾವಣ ಬಿಟ್ಟರೆ ನಮಗೆ ಅದರಷ್ಟೇ ಎಫೆಕ್ಟ್ ಕಂಡು ಬಂದಿರೋದು ಅಂದರೆ ಮ್ಯಾಂಡಿಪ್ರೊಪಮಿಡ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ. ಈ 5 ವರ್ಷ ಅಲ್ದಲೇ ಮತ್ತು ನಾವು ರೈತರನ್ನ ಒಳಗೂಡಿಸ್ಕೊಂಡು ರೈತರ ತೋಟಗಳಲ್ಲೇ ಅದನ್ನು ನಾವು ಪ್ರಯೋಗ ಮಾಡಿದ್ದೀವಿ ಮತ್ತು ಇನ್ನೊಂದು 3 ವರ್ಷಗಳ ಕಾಲ. ಈ ಒಂದು ಸತತವಾಗಿ 8 ವರ್ಷ ಅಂತಲೇ ಹೇಳ್ಬೋದು, 8 ವರ್ಷಗಳ ಕಾಲ ಬೋಡೋ ದ್ರಾವಣ ಅಲ್ದಲೇ ಮ್ಯಾಂಡಿಪ್ರೊಪಮಿಡ್ ಅಂತಕ್ಕಂಥದ್ದು ತುಂಬ ಪರಿಣಾಮಕಾರಿಯಾಗಿ ಹತೋಟಿ ಮಾಡಿದೆ ಕೊಳೆ ರೋಗನ, ಮತ್ತು ಅದೇ ಥರ ರೈತರಿಗೆ ಹೆಚ್ಚಾಗಿರ್ತಕ್ಕಂಥ ಉತ್ಪಾದನೆಯೂ ಸಹ ಸಿಕ್ಕಿದೆ. ಈಗ ಈ ಹೊಸ ಶಿಲೀಂಧ್ರನಾಶಕ ಇದು ಹೇಗೆ, ಎಲ್ಲಿ ಸಿಗ್ತದೆ, ಮತ್ತು ಇದನ್ನು ಯಾವ ಥರ ಬಳಸುವಂಥದ್ದು? ಈಗ ಇದು ನಾನು ಮ್ಯಾಂಡಿಪ್ರೊಪಮಿಡ್ ಅಂತ ಹೇಳಿದ್ನಲ್ಲ, ಇದು ಒಂದು ಮ್ಯಾಂಡಿಲ್ ಅಮೈಡ್ ಅಂತಕ್ಕಂಥ ಗ್ರೂಪಿನ ಶಿಲೀಂಧ್ರನಾಶಕ. ಇದು ಕಾಂಟ್ಯಾಕ್ಟು ಮತ್ತು ಇದಕ್ಕೆ ಟ್ರಾನ್ಸ್ಲ್ಯಾಮಿನಾರ್ ಅಂತಕ್ಕಂಥ ಆಕ್ಟಿವಿಟಿ ಇದೆ, ಅಂದರೆ ಅದರ ಒಂದು ಗುಣಲಕ್ಷಣ ಇದು ಒಂದಿದೆ. ಅಂದರೆ ಈ ಟ್ರಾನ್ಸ್ಲ್ಯಾಮಿನಾರ್ ಅಂತಂದರೆ ಇದನ್ನು ಒಂದು ಕಡೆ ನಾವು ಸಿಂಪಡಣೆ ಮಾಡಿದರೆ ಇದು ಇನ್ನೊಂದು ಕಡೆ ಅದರ ವಿರುದ್ಧ ದಿಕ್ಕಿಗೆ ಚಲಿಸ್ತಕ್ಕಂಥ ಶಕ್ತಿ ಇದೆ. ಈಗ ನೀವು ನೋಡಿರ್ಬೋದು ಬೋಡೋ ದ್ರಾವಣನ ಗೊಂಚಲಿನ ಒಂದು ಕಡೆಗೆ ಮಾತ್ರ ಸಿಂಪಡಣೆ ಮಾಡಿರ್ತೀರ ಅಂದ್ಕೊಳ್ಳಿ, ಆಗ ರೋಗ ನೀವು ಎಲ್ಲಿ ಸಿಂಪಡಣೆ ಹೋಗಿರಲ್ಲ ಆ ಕಡೆಯಿಂದ ಶುರುವಾಗ್ತದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಮ್ಯಾಂಡಿಪ್ರೊಪಮಿಡ್ ಏನಿದೆ ನೀವು ಒಂದು ಕಡೆ ಸಿಂಪಡಣೆ ಮಾಡಿದ್ರು ಇನ್ನೊಂದು ಕಡೆ ಅದು ಚಲಿಸ್ತಕ್ಕಂಥ ಶಕ್ತಿ ಇರೋದ್ರಿಂದ ಬೋಡ ದ್ರಾವಣಗಿಂತನೂ ಇದು ಎಫೆಕ್ಟಿವ್ ಆಗಿ ಆ ಒಂದು ಶಿಲೀಂಧ್ರನ ಸಾಯಿಸ್ತಕ್ಕಂಥ ಶಕ್ತಿ ಇದೆ. ಮತ್ತು ಇದಲ್ದಲೇ ಇದಕ್ಕೆ ಅಂಟುಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಇದೆ. ಇದನ್ನು ಮೇಯ್ನ್ ಆಗಿ ಇದು ಮಾರುಕಟ್ಟೆಗೆ ಬಂದಿದ್ದೇ ಅದೇ ಕಾರಣಕ್ಕೋಸ್ಕರ, ಇದಕ್ಕೆ ಜಾಸ್ತಿ ಸ್ಟಿಕ್ಕಿ ಅಂದರೆ ಅಂಟ್ಕೊಳ್ತಕ್ಕಂಥ ಶಕ್ತಿ ಇದೆ ಅಂತಂದು. ಈಗ ದ್ರಾಕ್ಷಿಯಲ್ಲಿ ಸಾಮಾನ್ಯವಾಗಿ ಡೌನಿ ಮಿಲ್ಡ್ಯೂ ಅಂತಕ್ಕಂಥ ಒಂದು ರೋಗ ಬರುತ್ತೆ. ಸೊ ದ್ರಾಕ್ಷಿನೇ ನೀವು ನೋಡಿರ್ಬೋದು ಸ್ವಲ್ಪ ಅದರ ಮೇಲ್ಭಾಗ ಜಾರೋ ಥರ ಇರುತ್ತೆ, ಅದೇ ಥರ ನಮ್ಮ ಅಡಿಕೆ ಮೇಲ್ಭಾಗನೂ ಸಹ ಇದೆ. ಆ ಒಂದು ಗ್ರೇಪ್ಸಲ್ಲಿ ಇದು ಅಂದರೆ ದ್ರಾಕ್ಷಿಯಲ್ಲಿ ಬರ್ತಕ್ಕಂಥ ಡೌನಿ ಮಿಲ್ಡ್ಯೂಗೆ ಇದು ತುಂಬ ಎಫೆಕ್ಟ್ ಅಂತ ಕಂಡು ಬಂತು. ಅದರ ಒಂದು ಆಧಾರದ ಮೇಲೇ ನಾವು ನಮ್ಮ ಅಡಿಕೆಗೂ ಸಹ ಅದನ್ನು ನಾವು ಪ್ರಯೋಗ ಮಾಡಿದ್ದು. ಈ ಒಂದು ಮ್ಯಾಂಡಿಪ್ರೊಪಮಿಡ್ ಏನಿದೆ ಇದು ಯೂಸ್ ಮಾಡಬೇಕಾದ್ರೆ ನಾವು ಇದಕ್ಕೆ ಎಕ್ಸ್ಟ್ರಾ ಅಂದರೆ ಮತ್ತೆ ಗಮ್ ಹಾಕೋದಾಗಲಿ ಮತ್ತು ಅಂಟು ಹಾಕೋದಾಗಿ ಅವಶ್ಯಕತೆ ಇಲ್ಲ. ಇದು ಆ್ಯಸ್ ಇಟ್ ಈಸ್ ನಾವು ಇದನ್ನೇ ಸಿಂಪರಣೆ ಮಾಡೋದ್ರಿಂದ ಅಂಟ್ಕೊಳ್ಳುತ್ತೆ, ಮತ್ತು ಇದು ಚೆನ್ನಾಗಿ ಅಡಿಕೆಯ ಒಂದು ಇದು ಗೊನೆಗಳ ಒಂದು ಭಾಗದ ಇನ್ನೊಂದು ಭಾಗಕ್ಕೆ ಚಲಿಸುತ್ತೆ. ಅದಕ್ಕೋಸ್ಕರ ಇದು ತುಂಬ ಎಫೆಕ್ಟಿವ್ ಆಗಿ ಹತೋಟಿ ಮಾಡುತ್ತೆ ಕೊಳೆ ರೋಗನ. ಈಗ ಇದರ ದ್ರಾವಣ ಒಂದು ತಯಾರಿಸಬೇಕಾ, ಮೈಲ್ತುತ್ತು ಅಂತ ಹೇಳಿದ್ರೆ ಅದರ ಜೊತೆ ಸುಣ್ಣವನ್ನು ಮಿಕ್ಸ್ ಮಾಡಿ ಅದನ್ನು ಡೈಲ್ಯೂಟ್ ಮಾಡಿ ನೀರಿನ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವಂಥದ್ದು, ಅದೇ ಥರ ಇದನ್ನು ಯಾವ ಥರ ಎಷ್ಟು ಸ್ಪ್ರೇ ಮಾಡುವಂಥದ್ದು? ಅಂದರೆ ಇದು ಶಿಲೀಂಧ್ರನಾಶಕವಾಗಿಯೇ ರೆಡಿಮೇಡ್ ಬರ್ತಕ್ಕಂಥದ್ದು. ಇದನ್ನು ನಾವು ಪ್ರಯೋಗಕ್ಕೆ ಉಪಯೋಗಿಸಿರೋದು 5 ml 1 ಲೀಟರ್ ನೀರಿಗೆ, ಅಂದರೆ 0.5% 5 ml ಮ್ಯಾಂಡಿಪ್ರೊಪಮಿಡ್ನ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಗೊನೆಗಳಿಗೆ ಸಿಂಪಡಣೆ ಮಾಡಿದ್ವಿ. ಅದು ಅಂದರೆ ಕಾಲ ನಾವು ಉಪಯೋಗಿಸಿರೋದು ಸೇಮ್, ಈಗ ಬೋಡೋ ದ್ರಾವಣನ ನಾವು ಬಿಡೋದು ಸಾಮಾನ್ಯವಾಗಿ ಮೇ ಕೊನೆ ವಾರ ಇಲ್ಲ ಜೂನ್ ಮೊದಲನೇ ವಾರ. ಸೊ ಅದೇ ಸಮಯದಲ್ಲಿ ಇದನ್ನು ಸಹ ನಾವು ಸಿಂಪರಣೆ ಮಾಡ್ಕೋಬೇಕು. 5 ml 1 ಲೀಟರ್ ನೀರು ಮಿಕ್ಸ್ ಮಾಡಿಕೊಂಡು ಗೊನೆಗಳಿಗೆ ಮಾತ್ರ ಸಿಂಪರಣೆ ಮಾಡ್ತಕ್ಕಂಥದ್ದು. ಆದರೆ ಇದನ್ನು ಸಿಂಪರಣೆ ಮಾಡುವಾಗ ಇದನ್ನು ಜೆಟ್ಟಾಗಿ ಬಿಡಬಾರ್ದು, ಇದನ್ನು ಫೈನ್ ಮಿಸ್ಟ್ ಆಗಿ ಬಿಡಬೇಕು. ಬಿಡೋದ್ರಿಂದ ಇದು ಚೆನ್ನಾಗಿ ಅದಕ್ಕೆ ಒಳಗಡೆ ಅಬ್ಸರ್ವ್ ಆಗುತ್ತೆ. ಅಂದರೆ ಫೈನ್ ಮಿಸ್ಟ್ ಆಗಿ ಬಿಡಬೇಕಿದ್ರೆ ಅದಕ್ಕೆ ಬೇರೆಯಾದಂಥ ಒಂದು ಯಂತ್ರಗಳು ಬೇಕಾಗ್ತವೆ, ಹೇಗೆ? ಇಲ್ಲ, ಇವಾಗ ಸಾಮಾನ್ಯವಾಗಿ ರೈತರು ಉಪಯೋಗಿಸ್ತಕ್ಕಂಥ ಸ್ಪ್ರೇಯರ್ಸೇ ಸಾಕಾಗುತ್ತೆ. ಅದರಲ್ಲಿ ಅವರು ನಾಜಲ್ನ ಚೇಂಜ್ ಮಾಡ್ಕೋಬಹುದು, ಫೈನ್ ಮಿಸ್ಟ್ ಆಗಿ ಬರ್ತಕ್ಕಂಥ ನಾಜಲ್ನ ಅವರು ಉಪಯೋಗಿಸ್ಕೋಬಹುದು. ಇದನ್ನು ಬಿಡುವಂತಹ ವಿಧಾನದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ ಅಂತ ಹೇಳಿದ್ರೆ, ಹತ್ತಿ ಅಥವಾ ದೋಟಿಯಿಂದ ಬಿಡುವಂತಹ ವಿಧಾನದಲ್ಲಿ ಏನಾದರೂ ಕೂಡ ಮೈಲ್ ತುತ್ತು ದ್ರಾವಣವನ್ನು ಅಥವಾ ಬೋರ್ಡೋ ಮಿಕ್ಸ್ಚರ್ ದ್ರಾವಣವನ್ನು ಯಾವ ರೀತಿ ಬಿಡ್ತೇವೋ ಅದೇ ತರವ ಅಥವಾ ವ್ಯತ್ಯಾಸ ಇದೆಯಾ? ಅದೇ ನಾನು ಹೇಳಿದ್ನಲ್ಲ, ಈಗ ಬೋರ್ಡೋ ದ್ರಾವಣ ಆದರೆ ನಾವು ಜೆಟ್ ಆಗಿ ಬಿಡ್ತಾರೆ, ಇದನ್ನಾದ್ರೆ ಸ್ವಲ್ಪ ಫೈನ್ ಮಿಸ್ಟ್ ಆಗಿ ಬಿಡ್ತಕ್ಕಂಥದ್ದು. ಈಗ ಹತ್ತಿ ಬಿಡ್ಬೋದಂದ್ರೆ ಇವಾಗ ಅವರು ಮ್ಯಾನ್ಯೂಲ್ ಆಗಿ ಸ್ಪ್ರೇ ಮಾಡೋದಾದ್ರೆ ಹತ್ತಿನೇ ಬಿಡಬೇಕಾಗುತ್ತೆ, ಇಲ್ಲಾಂದ್ರೆ ಇದು ಪವರ್ ಗನ್ ಬರುತ್ತಲ್ಲ ಅದನ್ನಾದ್ರೆ ಕೆಳಗಡೆಯಿಂದ ಬಿಡ್ಬೋದು. ಅಂದ್ರೆ ಸ್ವಲ್ಪ ಡಾರ್ಫ್ ಆಗಿರ್ತಕ್ಕಂಥ ಈ ಮಂಗಳ ಅದಕ್ಕೆಲ್ಲ ಆದ್ರೆ ಕೆಳಗಡೆಯಿಂದಾನೇ ಬಿಡ್ಬೋದು. ಇದು ಇಡೀ ಕಾಯಿಗಳಿಗೆ ಮಾತ್ರ ಸ್ಪ್ರೆಡ್ ಮಾಡಬೇಕು ಅಥವಾ ಎಲೆಗಳಿಗೂ ಕೂಡ ಇದನ್ನ ಬಿಡಬೇಕಾಗ್ತದೆ? ಇಲ್ಲ, ಮೊದಲನೇ ಸಿಂಪರಣೆ ಕಾಯಿಗಳಿಗೆ ಮಾತ್ರ ಬಿಡ್ತಕ್ಕಂಥದ್ದು, ಮತ್ತೆ ಎರಡನೇ ಸಿಂಪರಣೆ ಮಾಡುವಾಗ ತಲೆಭಾಗನು ಬಿಡೋದ್ರಿಂದ ಅದರಿಂದ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಮತ್ತೆ ಶಿರ ಕೊಳೆ ರೋಗಗಳನ್ನ ಹತೋಟಿ ಬರದೇ ಇರೋಂಗೆ ತಡೆಗಟ್ಬೋದು. ಆವಾಗ ಇದನ್ನು ಕೂಡ ಬಿಡಬೇಕು. ಇದನ್ನ ಈ ಬೋರ್ಡೋ ದ್ರಾವಣದ ಬದಲಿಗೆ ಬಳಸುವುದಾ ಅದರ ಜೊತೆಗೆ ಬಳಸುವಂಥದ್ದಾ? ಇಲ್ಲ, ಬೋರ್ಡೋ ದ್ರಾವಣದ ಬದಲಿಗೆ ಇದನ್ನ ಬಳಸ್ತಕ್ಕಂಥದ್ದು ಜೊತೆಗೆಲ್ಲ. ಮೊದಲನೇ ಸಿಂಪರಣೆಗೆ ಬೋರ್ಡೋ ದ್ರಾವಣನ ಉಪಯೋಗಿಸ್ಕೋಬಹುದು. ಈಗ ಜುಲೈ ತಿಂಗಳಲ್ಲಿ ತುಂಬಾ ಹೆಚ್ಚಾಗಿ ಮಳೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಾವು ಬೋರ್ಡೋ ದ್ರಾವಣ ಬಿಟ್ಟಾಗ ಅದು ಇಮ್ಮಿಡಿಯೇಟ್ ಆಗಿ ಅದು ತೊಳೆದೋಗುತ್ತೆ. ಅದು ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರೋದ್ರಿಂದ ಇಮ್ಮಿಡಿಯೇಟ್ ಆಗಿ ತೊಳೆದೋಗಿ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಅಂತ ಒಂದು ಸಂದರ್ಭಗಳಲ್ಲಿ ನಾವು ಇದನ್ನ ಮ್ಯಾಂಡಿಪ್ರೊಪಮಿಡ್ನ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮಗೆ ಒಂದು ಗಂಟೆ ಕಾಲ ಏನಾದರೂ ಗ್ಯಾಪ್ ಸಿಕ್ಕರು ಮಳೆಯಿಂದ ಅಷ್ಟು ಬೇಗ ಅದು ಒಳಗಡೆ ಹೀರ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಒಂದು ಗಂಟೆ ಸಮಯ ಸಿಕ್ಕಿದ್ರು ಸಾಕಾಗ್ತದೆ. ಅದು ಸಾಕ. ಈ ದ್ರಾವಣ ಎಷ್ಟು ಅದು ತುಂಬಾ ಕಾಸ್ಟ್ಲಿ ಅನ್ನುವಂತಹ ದ್ರಾವಣ? ಹೌದು, ಬೋರ್ಡೋ ದ್ರಾವಣಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಾಸ್ಟ್ಲಿ ಇದೆ. ಅದಕ್ಕೆ ಆದಷ್ಟು ಬೋರ್ಡೋ ದ್ರಾವಣನ ಮೊದಲೇ ಸಿಂಪರಣೆಗೆ ಯೂಸ್ ಮಾಡಿಕೊಂಡು ಇದನ್ನ ಎರಡನೇ ಸಿಂಪರಣೆಗೆ ಯೂಸ್ ಮಾಡ್ಕೋಬಹುದು. ಮತ್ತೆ ಯಾವ ಒಂದು ತೋಟಗಳಲ್ಲಿ ಆಲ್ರೆಡಿ ರೋಗ ಸ್ಟಾರ್ಟ್ ಆಗಿರುತ್ತೆ ಅಂತ ತೋಟಗಳಲ್ಲಿ ಲೈಕ್ ಎ ಪ್ಯಾಚ್ ಅಪ್ಲಿಕೇಶನ್ ತರ, ಅಂದ್ರೆ ಯಾವ ಜಾಗದಲ್ಲಿ ಹೆಚ್ಚಾಗಿ ರೋಗ ಬಂದಿರುತ್ತೆ ಅಂತ ಜಾಗದಲ್ಲಿ ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಇದು ಮತ್ತೆ ಆ ಒಂದು ಶಿಲೀಂಧ್ರದ ಇವೇನ್ ಹೇಳ್ತೀವಿ ಸ್ಪೋರ್ಸ್ ಅಂತ ಹೇಳ್ತೀವಿ ಅದು ಮತ್ತೆ ಅದು ಸ್ಪ್ರೆಡ್ ಆಗದೆ ಇರೋಂಗೆ ಅಲ್ಲೇ ಸಾಯಿಸುತ್ತೆ. ಇದು ಬೋರ್ಡೋ ದ್ರಾವಣಕ್ಕಿಂತ ಹೆಚ್ಚು ಪರಿಣಾಮಕಾರಿಯ ಹೇಗೆ ನಿಮಗೆ ಕಂಡು ಬಂದ ಇದರ ಪ್ರಕಾರ? ನಮ್ಮ ಪ್ರಯೋಗದಲ್ಲಿ ಪರಿಣಾಮಕಾರಿ ಅಂತಾನೆ ಕಂಡು ಬಂದಿದೆ. ಇದನ್ನ ಬಿಡುವ ಅಂತರ ಹೇಳುದಿದ್ರೆ, ಈಗ ಬೋರ್ಡೋ ದ್ರಾವಣವನ್ನು ನಾವು ಒಂದು 35 ದಿವಸ ಅಂತರದಲ್ಲಿ ಬಿಡುವುದಿದ್ರೆ ಇದನ್ನು ಎಷ್ಟು ಸಲ ಬಿಡಬೇಕಾಗ್ತದೆ? ಈಗ ಇದನ್ನೇ ಮಾತ್ರ ಬಿಡುವುದಿದ್ರೆ ಯೂಶಲಿ ಇದು ಮೇ ಕೊನೆ ವಾರದಲ್ಲಿ ಇಲ್ಲ ಜೂನ್ ಮೊದಲೇ ವಾರ ಮೊದಲನೇ ಸಿಂಪರಣೆ ಆ ಸಮಯದಲ್ಲಿ ಕೊಡ್ತಕ್ಕಂಥದ್ದು, ಮತ್ತೆ 45 ದಿನಗಳ ಅಂತರದಲ್ಲಿ ಎರಡನೇ ಸಿಂಪರಣೆನ ಮಾಡ್ತಕ್ಕಂಥದ್ದು. ಇದು ಎಷ್ಟು ಸಿಂಪರಣೆ ಮಾಡಬೇಕು ಅದು ಎಷ್ಟು ಸಲ? ಎರಡು ಸಲ ಸಾಕಾಗುತ್ತೆ. ಸಾಕಾಗುತ್ತೆ, ಎರಡು ಸಲ ಸಾಕಾಗುತ್ತೆ. ಈವನ್ ನಾವು ಇದು ಸಿಂಪರಣೆ ಮಾಡಿದ್ಮೇಲೆ ಕಾಯಿಗಳಿಂದ ಅದರಲ್ಲಿ ಎಷ್ಟು ದಿನಗಳ ಕಾಲ ಇದೆ ಅನ್ನೋದನ್ನು ಸಹ ಪರೀಕ್ಷೆ ಮಾಡಿದ್ದೀವಿ. ಅದು ಸಾಮಾನ್ಯವಾಗಿ 60 ದಿನಗಳವರೆಗೂ ಇರುತ್ತೆ, ಆದರೆ 45 ದಿನಗಳ ನಂತರ ಅದರ ಒಂದು ಕಂಟೆಂಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಒಳಗಡೆ. ಅದಕ್ಕೆ ಆದಷ್ಟು ಲೈಕ್ ರೋಗ ಬರದೇ ಇರಂಗೆ ತಡೆಗಟ್ಟಕ್ಕೆ 45 ದಿನಗಳಲ್ಲಿ ಇನ್ನೊಂದು ಸಿಂಪರಣೆ ಮಾಡ್ತೀರಿ. ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿದ್ರಿ, ಅದರಿಂದಾಗಿ ಇದನ್ನು ಒಂದು ಎರಡನೇ ಸಿಂಪರಣೆಯಲ್ಲಿ ಬಳಸಬಹುದು ಅನ್ನುವಂಥದ್ದು. ರೈತರು ಇದರ ಪ್ರಯೋಗವನ್ನು ಮಾಡಿದ್ದಾರಾ? ಅಂದರೆ ನಾವು ಮೂರು ಕಡೆ ರೈತರ ತೋಟಗಳಲ್ಲಿ ಇದನ್ನು ಪ್ರಯೋಗ ಲೈಕ್ ತಗೊಂಡಿದ್ವಿ. ಅಂದರೆ ರೈತರನ್ನೇ ನಾವು ಒಳಗೂಡಿಸ್ಕೊಂಡು ಮಾಡಿದಾಗ ಅವ್ರಿಗೆ ತುಂಬ ಚೆನ್ನಾಗಿ ಮನವರಿಕೆ ಆಗುತ್ತೆ ಅಂತಂದು. ಅದಕ್ಕೋಸ್ಕರ ನಾವಿಲ್ಲಿ ಮೂಡುಬಿದ್ರೆಯಲ್ಲಿ ಒಂದು ತೋಟಗಳನ್ನು ತಗೊಂಡಿದ್ದೀವಿ, ಮತ್ತು ಇಲ್ಲಿ ತಲಪಾಡಿ ಹತ್ರ ಒಂದು ತೋಟ, ಮತ್ತು ಕಾಸರಗೋಡಲ್ಲಿ ಎರಡು ತೋಟ. ನಾಲ್ಕು ತೋಟಗಳಲ್ಲಿ ತುಂಬ ಪರಿಣಾಮಕಾರಿ ಕಂಡೇ ಬಂದಿದೆ. ಅಂದರೆ ಬೋರ್ಡೋ ದ್ರಾವಣ ಒಡೆದಿರೋದ್ರಲ್ಲಿ ಒಂದು 10-15% ಆದರೂ ರೋಗ ಬಂದಿದೆ, ಇದರಲ್ಲಿ ಸಂಪೂರ್ಣವಾಗಿ ಹತೋಟಿಯಾಗಿದೆ. ರೈತರು ಸಹ ಇದರಿಂದ ತುಂಬ ಚೆನ್ನಾಗಿ ಅಂದರೆ ಪ್ರಯೋಗನ ಪಡ್ಕೊಂಡಿದ್ದಾರೆ. ಈಗ ಇವರ ಒಂದು ರಿಸಲ್ಟ್ ನೋಡಿ, ಇವರ ಒಂದು ತೋಟಗಳಲ್ಲಿ ಹತೋಟಿ ಆಗಿರೋದನ್ನ ನೋಡಿಬಿಟ್ಟು ಅವರ ಅಕ್ಕಪಕ್ಕ ಇರತಕ್ಕಂಥ ರೈತರುಗಳು ಸಹ ನಮಗೆ ಫೋನ್ಗಳು ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಎಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್. ಇದು ಎಲ್ಲ ಕಡೆಗೂ ಸಿಗುತ್ತೆ ಹೇಗೆ ಮೇಡಮ್? ಇದು ಈಗ ಮಂಗಳೂರಲ್ಲಿ ಒಂದು ಕಡೆ ಸಿಗ್ತಾ ಇದೆ, ಅವ್ರಿಗೆ ಹೇಳಿದ್ರೆ ನಿಮ್ಗೆ ತರಿಸಿಕೊಡ್ತಾರೆ ರೈತರಿಗೆ. ಅಂದ್ರೆ ಅಷ್ಟು ಹೆಚ್ಚು ಇದು ಇನ್ನೂ ಕೂಡ ಪಾಪ್ಯುಲರ್ ಆಗಿಲ್ಲ, ಆಗ್ಬೇಕಷ್ಟೇ. ಈಗ 7-8 ವರ್ಷಗಳಿಂದ ನೀವು ಪ್ರಯೋಗ ಮಾಡ್ತಾ ಇದ್ದೀರಿ ಅಂತ ಕಂಡು ಬಂದಿದೆ, ಅದರ ಬಗ್ಗೆ ರೈತರಿಗೆ ಪ್ರಾತ್ಯಕ್ಷಿಕೆ ವಿವರಣೆಗಳನ್ನೆಲ್ಲ ಹೀಗೆ ಕೊಡುವಂತಹದ್ದು ಏನಾದರೂ ಮಾಡ್ತಾ ಇದ್ದೀರಾ ಹೀಗೆ ಇದರ ಈ ದ್ರಾವಣದ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರವನ್ನು ಮಾಡುವಂಥದ್ದು ಏನಾದರೂ ಮಾಡ್ತಾ ಇದ್ದೀರಾ? ಈಗ ನಾವು ಡೈರೆಕ್ಟರೇಟ್ ಆಫ್ ಅರೆಕನಟ್ ಅಂಡ್ ಸ್ಪೈಸಸ್ ಬೋರ್ಡ್ ಅಂತ ಇದೆ ಕ್ಯಾಲಿಕಟ್ಟಲ್ಲಿ, ಅವರ ಅಂಡರ್ ಇದು ಒಂದು ಪ್ರಾಜೆಕ್ಟ್ನ ನಾವು ತಗೊಂಡಿದ್ದೀವಿ. ಸೊ ಆ ಪ್ರಾಜೆಕ್ಟ್ ಅಂಡರೇ ನಾವು 4 ಕಡೆ ತೋಟಗಳನ್ನ ಅಳವಡಿಸ್ಕೊಂಡಿದ್ದೀವಿ ಇದನ್ನ ತೋರಿಸ್ಲಿಕ್ಕೆ ರೈತರಿಗೆ. ನಾನು ಅವಾಗಲೇ ಹೇಳ್ದಂಗೆ ಈ ಕಾಸರಗೋಡಲ್ಲಿ 2 ತೋಟ, ಕರ್ನಾಟಕ ದಕ್ಷಿಣ ಕನ್ನಡದಲ್ಲಿ 2 ತೋಟಗಳನ್ನ ಅಳವಡಿಸ್ಕೊಂಡು ಅವರ ತೋಟಗಳಲ್ಲೇ ನಾವು ಅಂದರೆ ಫುಲ್ ಅವರಿಗೆಲ್ಲ ರಾಸಾಯನಿಕ ಗೊಬ್ಬರ ಮತ್ತು ಇದು ಸಿಂಪರಣೆ ಎಲ್ಲನೂ ನಾವೇ ನೋಡ್ಕೊಳ್ತೀವಿ. ಅಂದರೆ ಅಬ್ಸರ್ವೇಷನ್ನು ಸಹ ನಾವೇ ತಗೊಳ್ತೀವಿ, ಈಲ್ಡ್ ಮಾತ್ರ ಅವ್ರಿಗೆ ಕೊಡೋದು. ಮತ್ತು ಅವರು ಸಹ ತುಂಬ ಸಂತೋಷವಾಗಿದ್ದಾರೆ, ಅಂದರೆ ಅವರು ಈಲ್ಡ್ ಸಹ ಜಾಸ್ತಿ ಆಗಿದೆ ಅಂತೇಳಿ. ಸಾಮಾನ್ಯವಾಗಿ ನಾವು ಬೋರ್ಡೋ ದ್ರಾವಣದ ಸಿಂಪರಣೆಗೆ ಸಾಂಪ್ರದಾಯಿಕವಾಗಿ ಬಿಡುವಂಥ ಒಂದು, ಮತ್ತು ಈಗ ಹೊಸದಾಗಿ ಫೈಬರ್ ದೋಟಿಯಲ್ಲಿ ಬಿಡುವಂಥ ಒಂದು ಪ್ರಯೋಗಗಳನ್ನು ಕೂಡ ಕಂಡಿದ್ದೇವೆ. ಇದರನ್ನು ಕೂಡ ಫೈಬರ್ ದೋಟಿಯಿಂದ ಕೂಡ ಬಿಡಬಹುದಾ? ಹೇಗೆ? ಆ ಬಿಡಬಹುದು ಫೈಬರ್ ದೋಟಿಯಲ್ಲಿ. ಒಂದ್ಸರಿ ನಾವು ನೋಡಿದೀವಿ ಒಂದು ತೋಟಗಳಲ್ಲಿ, ಪರಿಣಾಮಕಾರಿಯಾಗಿ ಬಿಡಬಹುದು. ಈ ಸಾಮಾನ್ಯ ರೈತರಿಗೆ ಒಂದು ಪ್ರಶ್ನೆ ಇರ್ತದೆ. ಈಗ ನೀವು 10-12 ಬೇರೆ ಬೇರೆ ಶಿಲೀಂಧ್ರ ನಾಶಕಗಳನ್ನೆಲ್ಲ ಪರೀಕ್ಷೆ ಮಾಡಿದ್ದೀರಿ ಅಂತೇಳಿ, ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ನಾವು ಅಡಿಕೆಯ ಗೊನೆಗೆ ಬಿಡುವಂಥ ಔಷಧಿಗಿಂತ ಅಡಿಕೆಯ ಬುಡಕ್ಕೆ ಯಾವುದಾದ್ರೂ ಕೂಡ ಔಷಧಿಯನ್ನು ಹಾಕಿದರೆ ಅದೇನಾದರೂ ಕೂಡ ಕೊಳೆ ರೋಗವನ್ನು ಅಥವಾ ಬೇರೆ ರೋಗಗಳನ್ನು ನಿಯಂತ್ರಿಸುವಂಥ ಒಂದು ಅವಕಾಶ ಉಂಟಾ ಅಂಥೇಳಿ, ಅಂಥ ಪ್ರಯೋಗಗಳನ್ನೇನಾದರೂ ಮಾಡಿದ್ದೆ ಉಂಟಾ ಮೇಡಮ್? ಅಡಿಕೆ ಬುಡಕ್ಕೆ ನಾವು ಟ್ರೈ ಮಾಡಿದ್ದೀವಿ, ಆದರೆ ಅಷ್ಟು ಪರಿಣಾಮಕಾರಿಯಾಗಿ ಬರಲಿಲ್ಲ. ಯಾಕಂದರೆ ಒಂದ್ಸರಿ ಅದು ಶಿಲೀಂಧ್ರ ಮೇಲಕ್ಕೆ ಹೋಯಿತು ಅಂದರೆ ಅದು ಮತ್ತೆ ಗಾಳಿಲಿ ಅರಡ್ತಾ ಹೋಗುತ್ತೆ. ನಾವು ಎಷ್ಟು ಕೆಳಗಡೆಯಿಂದ ಕೊಟ್ಟರು ಯೂಶಲಿ ಅಂದರೆ ಫಸ್ಟ್ ಸ್ಪ್ರೇಯಿಂಗ್ ಬಿಟ್ಟು ಕೊಡ್ಬೋದು, ಮತ್ತೆ ಎರಡನೇ ಸಲ ನಾವು ಬುಡಕ್ಕೆ ಹಾಕ್ತೀವಿ ಅಂದರೆ ಆಗ ಹೆಚ್ಚು ಮಳೆ ಇರುತ್ತೆ, ಅವಾಗ ಅದು ಹೊರಗಡೆ ಅಂದರೆ ಮರ ಹೀರ್ಕೊಳ್ಳೋದು ಇಲ್ಲ, ಅದೊಂದು ಪ್ರಾಬ್ಲಮ್. ಮತ್ತೆ ಈ ಶಿಲೀಂಧ್ರ ಮೇಲೆ ಒಂದ್ಸರಿ ಅದರ ಒಂದು ರೋಗಾಣು ಏನಾದರೂ ಗಾಳಿಲಿ ಸೇರ್ಕೊಂತು ಅಂದರೆ ಅದು ಗಾಳಿಲೇ ಹರಡ್ತಾ ಹೋಗುತ್ತೆ, ಹಂಗಾಗಿ ಅದು ಎಫೆಕ್ಟ್ ಇರೋದಿಲ್ಲ. ಈ ಬೋರ್ಡೋಮಿಕ್ಸ್ಚರ್ ಅನ್ನುವಂಥದ್ದು ಈಗ ಕೊಳೆ ರೋಗ ಅಲ್ಲದೆ ಬೇರೆ ರೋಗಗಳಿಗೂ ಕೂಡ ಒಂದು ಪ್ರಿವೆಂಟಿವ್ ಆಗಿ ಅಥವಾ ಬರದ ಹಾಗೆ ತಡೆಯುವ ರೀತಿಯಲ್ಲೆಲ್ಲ ಇದನ್ನು ಕೂಡ ಬಿಡುವಂಥ ಒಂದು ಇದು ನೋಡಿದ್ದೇವೆ. ಅದೇ ಥರ ಇದನ್ನು ಕೂಡ ಎಲ್ಲ ರೋಗಗಳಿಗೂ ಕೂಡ ಪ್ರಿವೆಂಟಿವ್ ಆಗಿ ಬಿಡುವಂಥ ಒಂದು ಅವಕಾಶಗಳಿದ್ದಾವೆ? ಹೇಗೆ? ಮ್ಯಾಂಡಿಪ್ರಪಮ್ ಇಲ್ಲ, ನಾವು ಇವಾಗ ನೋಡಿರೋದು ಅಡಿಕೆ ಕೊಳೆ ರೋಗಕ್ಕೆ ಮಾತ್ರ. ಮತ್ತೆ ಈಗ ಆಲ್ರೆಡಿ ಅದನ್ನು ಅವರು ಕಂಪನಿಯಿಂದ ಶಿಫಾರಸು ಮಾಡ್ತಾ ಇರೋದು ದ್ರಾಕ್ಷಿಯ ಡೌನಿ ಮಿಲ್ಡಿಯೋ ಅಂತ ಬರುತ್ತೆ ಗ್ರೇಪ್ಸಲ್ಲಿ, ಮತ್ತು ಆಲೂಗಡ್ಡೆಯಲ್ಲಿ ಲೇಟ್ ಪ್ಲೇಟ್ ಅಂತ ಬರುತ್ತೆ. ಇವೆರಡೂ ರೋಗಗಳಿಗೆ ಅವರು ಶಿಫಾರಸು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅಡಿಕೆಗೆ ಅವರ ಕಂಪನಿಯಿಂದ ಇನ್ನೂ ಇಲ್ಲ, ನಿಮ್ಮ ಪ್ರಯೋಗದ ಹಂತದಲ್ಲೇ ಇದೆ. ಅಂದರೆ ನಾವೆಲ್ಲ ಕೊಟ್ಟಿದ್ದೀವಿ ಅವರಿಗೆ, ಈಗ ಶಿಫಾರಸು ಮಾಡ್ಬೋದು. ಈಗ ರೈತರೇನಾದರೂ ಇದಕ್ಕೆ ಈ ರೀತಿಯ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ನೀವು ವಿಳಾಸ ಅಥವಾ ಫೋನ್ ನಂಬರ್ ನಿಮ್ಮ ಇದರದ್ದು ಕೊಡ್ಬೋದಾ ಮೇಡಮ್? ಹಾಂ, ಕೊಡ್ಬೋದು. ನಮ್ಮ CPCRI ವೆಬ್ಸೈಟಲ್ಲೇ ನಮ್ದೆಲ್ಲ ಫೋನ್ ನಂಬರ್ಸ್ ಎಲ್ಲ ಇರುತ್ತೆ, ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆಯದು ಡಾಕ್ಟರ್ ಪ್ರತಿಭಾ ಅವರೇ. ಮುಖ್ಯವಾಗಿ ಈ ಅಡಿಕೆ ಕೊಳೆ ರೋಗಕ್ಕೆ ಈ ಬೋರ್ಡೋ ದ್ರಾವಣದ ಬದಲಿಗೆ ಇರುವಂಥ ಶಿಲೀಂಧ್ರ ನಾಶಕದ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಕೊಳೆ ರೋಗಕ್ಕೆ ಪರ್ಯಾಯ ಶಿಲೀಂಧ್ರ ನಾಶಕದ ಕುರಿತು ಕಾಸರಗೋಡು CPCRIನ ಹಿರಿಯ ವಿಜ್ಞಾನಿ ಡಾಕ್ಟರ್ ಪ್ರತಿಭಾ VH ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ PS. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈಗ ಪುತ್ತೂರು ತಾಲೂಕು ಮುಡ್ನೂರು ಗ್ರಾಮದ ರೈತ ಮಹಿಳೆ ಅರುಣಾ ಪಿ ಕೆ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಏನು? ನೀವು ತಿಳ್ಕೊಂಡ ಹಾಗೆ ಕೃಷಿಯಲ್ಲಿ ಮಹಿಳೆಯರು ಏನು ಮಾಡಬಹುದು? ಕೃಷಿಯಲ್ಲಿ ಮಹಿಳೆಯರಂದ್ರೆ ನಾನು ನಮ್ಮ ಅಪ್ಪನಿಗೆ, ನಾವು ಹೆಣ್ಣು ಮಕ್ಕಳೇ. ಹಾಗಿರುವಾಗ ನಮ್ಮ ಅಪ್ಪ ಮೊದಲೇ ಕೃಷಿ ಮಾಡ್ತಾ ಇದ್ರು. ಕೃಷಿ ಅನುಭವ ಅವರಿಗೆ ಒಳ್ಳೆದಿತ್ತು. ಹಾಗೆ ಅವರೊಟ್ಟಿಗೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನಾವು ಶಾಲೆಗೆ ಹೋಗುವಾಗಲೇ ಅಡಿಕೆ ಎಕ್ಕುದು, ನೀರು ಹಾಕ್ಲಿಕ್ಕೆ ಹೋಗುದು, ಇದು ಹಾಳೆ ಕಿಲ್ಲಿಯಿಂದ ಎಲ್ಲ ಚೇಪ್ಲಿಕ್ಕೆ ಹೋಗುದು, ಒಂದು ಆಟದ ಥರ ಅದೊಂದು ನಮ್ಮ ಜೀವನದಲ್ಲಿ ನಡೀತಿತ್ತು ನಮ್ಮ ಅಪ್ಪನೊಟ್ಟಿಗೆ. ಆಗ ನಮ್ಮಿಯವ ತುಂಬ ವರ್ಕರ್ಸ್ ಎಲ್ಲ ಇದ್ದರು, ಅವರೆಲ್ಲ ಒಟ್ಟಿಗೆ ನಾವು ಸಂಜೆ ಶಾಲೆ ಬಿಟ್ಟು ಬಂದು ಅವರೊಟ್ಟಿಗೆಲ್ಲ ತೋಟದಲ್ಲಿ ಹೋಗಿ ಎಲ್ಲ ಅನುಭವ ಇತ್ತು ಸ್ವಲ್ಪ ಸ್ವಲ್ಪ. ಕ್ರಮೇಣ ಈ ವರ್ಕರ್ಸ್ ಎಲ್ಲ ಕಡಿಮೆ ಆದರು, ಕೃಷಿಯ ಬಗ್ಗೆ ನಾವೇ ಕಷ್ಟಪಡಬೇಕಾಯಿತು. ನಮ್ಮ ಎಜುಕೇಷನ್ ಒಟ್ಟಿಗೆ ಅಪ್ಪ ಸಹ ಮಾಡ್ತಾಯಿದ್ರು, ಅವರೊಟ್ಟಿಗೆ ಅಪ್ಪ ಕೃಷಿ, ಮತ್ತು ನಮಗೆ ಸ್ವಲ್ಪ ಮಿಳ್ಳಿತ್ತು ಅಕ್ಕಿ ಮಾಡುವಂಥದ್ದು, ಅದರಲ್ಲಿ ದುಡಿತಾ ಇದ್ದೆವು. ಅದಕ್ಕೆ ಕೆಲಸದವರಿದ್ದರು, ಒಮ್ಮೊಮ್ಮೆ ಕೆಲಸದವರಿಗೆ ಹುಷಾರಿಲ್ಲ ಇದ್ರೆ ಮತ್ತೆ ನಾವೇ ಅಪ್ಪ ನಾವೇ ಮಾಡ್ತಾ ಇದ್ದೆವು. ಅನುಭವ ಸ್ವಲ್ಪ ಸ್ವಲ್ಪ ಉಂಟು, ಅದನ್ನು ಮಾಡ್ತಾ ಇದ್ದೆವು, ಶಾಲೆಗೆ ಹೋಗ್ತಾ ಇದ್ದೆವು. ಹಾಗೆ ಅದನ್ನು ಕಲಿತು ಕಲಿತು ಕ್ರಮೇಣ ನಮ್ಮ ಅಪ್ಪನಿಗೆ ಕೃಷಿಯ ಬಗ್ಗೆ ತುಂಬ ಕಷ್ಟ ಆಯಿತು. ಅಂದರೆ ವರ್ಕರ್ಸ್ ಬರುವುದಿಲ್ಲ, ದುಡಿಬೇಕು, ಹಾಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು, ನನಗೆ ಮಾಡಬೇಕು ಅಂತ ಹೇಳ್ತಾ ಇದ್ದರು. ಹಾಗೆ ಗದ್ದೆಯೆಲ್ಲ ಇತ್ತು, ಗದ್ದೆಯಲ್ಲೆಲ್ಲ ಈ ಎತ್ತುಗಳನ್ನು ದುಡಿಸುವುದು ಮತ್ತು ನೀರಿನ ಕಷ್ಟ ಅದು ಇದು ಎಲ್ಲ ತುಂಬ ಅವರಿಗೆ ಅನುಭವ ಆಗಿದೆ. ಹಾಗೆ ತುಂಬ ಬೇಸರ ಪಡ್ತಾ ಇದ್ರು, ಅಂದರೆ ಮುಂದೆ ಹೋಗುವಂಥ ಗಂಡು ಮಕ್ಕಳು ಇಲ್ಲ ಏನಾದರೂ ಮಾಡಿಸು ಅಂದರೆ ಅಂತೇಳಿ ಅದರಲ್ಲಿ ತುಂಬ ಬೇಜಾರು. ಹಾಗಾಗಿ ಅವರು ಮತ್ತೆ ಅದರಲ್ಲಿ ಏನಾದರೂ ನನಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂಥೇಳಿ ಅವರು ಯಾರನ್ನೋ ಹಿಡಿದು ಎಲ್ಲಿಂದ ಹೋಗಿ ಟಿಲ್ಲರ್ ತಂದು ಉಳುವಂಥ ಮಿಷನ್ ಅಂತಂದು ಅದನ್ನು ಉಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಒಂದು ಹೊಸ ಅನುಭವವನ್ನು ಅವರು ತಂದರು, ಈ ಎತ್ತುಗಳಿಗೆ ಹುಷಾರಿಲ್ಲದಾಗುವುದು, ಅವುಗಳನ್ನು ಹೊಡೆಯುವುದು, ಅವುಗಳನ್ನು ದುಡಿಸೋದು. ಅದು ಅಂದರೆ ನಮ್ಮ ಅಪ್ಪಣಿ ಅದರಲ್ಲಿ ಕರುಣೆ ಜಾಸ್ತಿ, ಹಾಗಾಗಿ ಅದಕ್ಕೆ ಒಂದು ಹೊಸ ಇಂಪ್ರೂವ್ಮೆಂಟ್ ಅವರು ತಂದು ಆ ಟಿಲ್ಲರನ್ನು ಉಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಕೃಷಿಯನ್ನು ಅದರ ಬಗ್ಗೆ ಇಂಪ್ರೂವ್ಮೆಂಟ್ ಮಾಡಿದರು, ಅದೊಂದು ಸ್ವಲ್ಪ ನಮಗೆ ಲಾಭದಾಯಕ ಆಯಿತು ಆ ದನಗಳ ಇದರಿಂದಾಗಿ. ಮತ್ತು ಆಮೇಲೆ ನಮಗೆ ತೋಟದಲ್ಲಿ ಸಾಗಿ ಲೆಕ್ಕದ ನೀರು, ಆಗ ನೀರೆಲ್ಲ ಬರುವುದಿಲ್ಲ, ಅದಕ್ಕೆ ಶೇಪ್ಳಿಕ್ಕೆ ಎಲ್ಲ ಕಷ್ಟ ಆಗ್ತಿತ್ತು ಸ್ವಲ್ಪ ನೀರಿದ್ದನ್ನು. ಅದಕ್ಕೆ ಮತ್ತೆ ಕೆರೆ ಇತ್ತು, ಎರಡು ಮೂರು ಕೆರೆ ಇತ್ತು, ಅದರಲ್ಲಿ ಅಷ್ಟು ಅಷ್ಟಿಗೆ ನೀರು ಬತ್ತದೆ, ಆಗ ನೀರು ಸಾಕಾಗುದಿಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಚೇಪಬೇಕು. ಹಾಗೆ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿದರೆ ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಆಲೋಚನೆ ಮಾಡ್ತಿದ್ರು. ಹಾಗೆ ಅದಕ್ಕಾಗಿ ಮತ್ತೆ ಅವರು ಎಲ್ಲೆಲ್ಲಿ ಹಿಡಿದು ಯಾರ್ಯಾರನ್ನು ನನ್ನ ದೊಡ್ಡಪ್ಪ ಅವರನ್ನೆಲ್ಲ ಹಿಡಿದು ನಮ್ಮ ಕಾವಿಯ ಕರೆಂಟ್ ಮಾಡಿಸಿದರು, ಮಾತಾಡಿ ಆ ಕರೆಂಟ್ ಮಾಡಿಸಿ ಆಮೇಲೆ ಅದರಿಂದ ಎಲ್ಲ ದೀಪ ಹೊತ್ತಿಸೋದು ಅದು ಇದೆಲ್ಲ ತುಂಬ ಕಡಿಮೆ ಆಯಿತು. ಆಮೇಲೆ ಅದನ್ನು ತೋಟದ ಬಗ್ಗೆ ಏನಾದರೂ ಯೂಸ್ ಮಾಡಬೇಕು ಅಂಥೇಳಿ ಹೋಗಿ ಅವರು ಸ್ಪಿಂಕ್ಲರ್ ಪರ್ಫ್ ಅಂಥೇಳಿ ಆಗ ಬರ್ತಿದ್ದು, ಆ ಪೈಪುಗಳನ್ನು ತಂದು ಅದನ್ನು ಫಿಟ್ ಮಾಡಿ ಅದು ನೀರು ಹಾಕ್ಲಿಕ್ಕೆ ಸ್ಟಾರ್ಟ್, ಆ ಪೈಪುಗಳನ್ನು ನಾವೇ ಹೊತ್ತು ನಾವೇ ಫಿಟ್ ಮಾಡ್ತಾ ಇದ್ದೇವೆ. ಅಂದರೆ ಕೆಲಸದವರು ಕಡಿಮೆ, ಅವರದು ಟೈಮಿಂಗ್ಸ್ ಇಲ್ಲ, ಅವರು ಎಲ್ಲಿಯಾದ್ರು ಮಿಲ್ಲು ಅದು ಇದೆಲ್ಲ ಇರ್ತದಲ್ಲ ಹೊರಗಿಂದೆಲ್ಲ, ಹಾಗೆ ಇವರು ಹಾಕಿದ್ದು ಇವ್ರಿಗೆ ಗೊತ್ತೂ ಆಗುದಿಲ್ಲ ಕೆಲಸದವ್ರಿಗೆ, ಅದಕ್ಕೆ ತೂತಿಗೆ ಬ್ಲಾಕ್ ಆದ್ರದ್ದು. ಹಾಗೆ ಅದನ್ನು ನಾವು ಹೊತ್ತು ಅದಕ್ಕೆ ಪಿನ್ ಹಾಕಿ ಅದನ್ನು ಸರಿ ಮಾಡಿ ಅದು ನೀರು ಹಾಕಿ ಅದು ಅನುಭವ ನಮಗೆ ಅಪ್ಪನೊಟ್ಟಿಗೆ. ಹಾಗೆ ಅದೊಂದು ಬಂದರು, ಅದು ಬ್ಲಾಕ್ ಆಗ್ತದೆ ಅಂಥೇಳಿ ಮತ್ತೆ ಅದ್ರ ಬಗ್ಗೆ ಸ್ಪಿಂಕ್ಲರ್ ತಂದರು, ಸ್ಪಿಂಕ್ಲರ್ ಹಾಕಿ ಪರ್ಮನೆಂಟ್ ಪೈಪ್ ಮಾಡಿ ಸ್ಪಿಂಕ್ಲರ್ ಹಾಕಿ ಅದೊಂದು ತಲೆ ಬಿಸಿ ನೀರಿಂದು ನಿಂತಿದ್ದು. ನಮಗೆ ಇದು ಭತ್ತ ಇದರದು ಉಳಿದಂತ ಆ ಎತ್ತುಗಳಿಗೆ ಕೊಡುವ ಶಿಕ್ಷೆ ಅದು ಒಂದು ನಿಲ್ಲಿಸಿದರು ನನ್ನಪ್ಪ. ಹಾಗೆ ಅದೆಲ್ಲ ಅನುಭವಗಳಿಂದ ನನಗೆ ಈ ಕೃಷಿಯ ಬಗ್ಗೆ ಸ್ವಲ್ಪ ಸ್ವಲ್ಪ ಅನುಭವ ಜಾಸ್ತಿ ಆಯಿತು ನಮಗೆ. ಅದರೊಟ್ಟಿಗೆ ನಮ್ಮ ಎಜುಕೇಷನ್ ನಡೀತಿತ್ತು, ಮನೆಯದ್ದು ಅಡಿಗೆಯದ್ದು ಅಮ್ಮನೊಟ್ಟಿಗೆ ಹೆಲ್ಪ್ ಮಾಡೋದು ಅದು ಇದು ಎಲ್ಲ ಮಾಡ್ತಾ ಇದ್ದೆವು ನಾವು. ಈ ಹಂತದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು, ಇತ್ತೀಚಿನ ದಿವಸಗಳಲ್ಲಿ ಏನು ಅಂದರೆ ವಿದ್ಯಾರ್ಥಿಗಳಿಗೆ ಅಥವಾ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಬರೀ ಪರೀಕ್ಷೆ ಹೋಮ್ವರ್ಕ್ ಮಾಡುವಂಥದ್ದು ಇಷ್ಟಕ್ಕೆ ಸೀಮಿತವಾಗ್ತದೆ, ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ ಅಂತ. ಆದರೆ ನಿಮ್ಮ ಜೀವನ ಹಾಗಲ್ಲ, ಕೃಷಿಯ ಜೊತೆ ಜೊತೆಗೆ ನೀವು ಪಾಠವನ್ನು ಕಲಿತವರು, ಕೃಷಿಯ ಜೊತೆ ಜೊತೆಗೆ ಈ ಶಾಲೆಗೂ ಕೂಡ ಹೋಗಿ ಅಲ್ಲಿಯೂ ಕೂಡ ನೀವು ವಿದ್ಯಾಭ್ಯಾಸವನ್ನು ಮಾಡಿದವು, ಈ ಎರಡರ ಒಂದು ಹೊಂದಾಣಿಕೆ ಅಥವಾ ಬ್ಯಾಲೆನ್ಸಿಂಗ್ ಹೇಗೆ ಮಾಡ್ತಾ ಇದ್ರಿ ಅಂತ. ಅಂದರೆ ಆಗ ಈಗದಷ್ಟು ಎಜುಕೇಷನ್ ಟಫ್ ಇರಲಿಲ್ಲ, ಸ್ವಲ್ಪ ಓದಿದ್ರು ಸಾಕಾಗ್ತಿತ್ತು. ಮತ್ತು ಶಾಲೆಯಲ್ಲಿ ಸಹ ಹಳ್ಳಿ ಶಾಲೆ ಅಲ್ವಾ, ಹೇಳಿಕೊಡ್ತಿದ್ರು ಸಾಧಾರಣ. ಅದರಲ್ಲಿ ಅಂದರೆ ನಾವು ರ್ಯಾಂಕಿನ ಮೇಲೆ ಹೋಗ್ತಾ ಇರಲಿಲ್ಲ, ಆಗ ನಮಗೆ ಪಾಸ್ ಗೊತ್ತೇ ಇರಲಿಲ್ಲ. ನಮಗಂತೂ ಪಾಸ್ ಆದರೆ ಅದೇ ದೊಡ್ಡದು ನನಗೆ. ಹಾಗೆ ನಮ್ಮ ಎಜುಕೇಷನ್ ಸ್ವಲ್ಪ ಸ್ವಲ್ಪ ಅಪ್ಪ ಅಮ್ಮನಿಗೆ ವಿದ್ಯಾಭ್ಯಾಸ ಇತ್ತು, ಮತ್ತು ನೆರೆಕರೆಯವರೆಲ್ಲ ಹೆಲ್ಪ್ ಮಾಡಿದ್ರು, ಅಲ್ಲೆಲ್ಲ ಸ್ವಲ್ಪ ಕಲಿತವರಿದ್ರು, ಅವ್ರ ಹತ್ರ ಹೋಗಿ ಕೇಳಿ ಅವರು ಹೇಳಿಕೊಡ್ತಿದ್ರು. ಹಾಗೆ ಅನುಭವದಿಂದ ನಾವು ನಮ್ಮ ಡಿಗ್ರಿಯನ್ನು ನಾನು ಮಾಡಿದ್ದೇನೆ ಎಜುಕೇಷನ್, ಅಲ್ಲಿಯ ತನಕ ನಾನು ಪುತ್ತೂರಲ್ಲಿ ಕಲ್ತಿದ್ದೇನೆ. ಅದರೊಟ್ಟಿಗೆ ಕೃಷಿಯೊಟ್ಟಿಗೆ ಭಾಗವಹಿಸಿದ್ದೇನೆ ನಾನು, ಅಪ್ಪನಮ್ಮನೊಟ್ಟಿಗೆ ನಾವು ಹೆಣ್ಣು ಮಕ್ಕಳು. ಈಗ ಅಪ್ಪರ ಜೊತೆಗೆ ನೀವು ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಇದು ಹೀಗೆ ಮಾಡೋದು ಬೇಡ, ಇದು ಹೀಗೆ ಮಾಡುವಂತ ಒಂದು ಆಲೋಚನೆ ಹೇಳೋದು ಇದೆಯಾ? ನಾವು ಹೇಳ್ತಾ ಇದ್ದೇವೆ ಅಪ್ಪನ ಹತ್ರ. ಈಗ ಡಿಗ್ರಿ ಮಾಡಿದ ಮೇಲೆ ನೀವು ಅದನ್ನ ಟ್ಯೂಷನ್ ಕೂಡ ಮಾಡ್ಕೊಡ್ತಾ ಇದ್ರಿ ವಿದ್ಯಾರ್ಥಿಗಳಿಗೆ? ಒಂದು ಸಣ್ಣ ಸಣ್ಣ ಮಕ್ಕಳು ಹದಿನೇರೆ ಕರೆಯವರು ನಮ್ಗೆ ಬರ್ಬೇಕಾ ನಮಗೆ ಕಳಿಸ್ತೀರಾ ಅಂತ ಕೇಳ್ತಾ ಇದ್ರು. ಅದಕ್ಕೆ ನಮ್ಮ ಮಕ್ಕಳಿಗೂ ಹೆಲ್ಪ್ ಆಗ್ತಿತ್ತು ಒಟ್ಟಿಗೆ ಕೂತ್ಕೊಂಡು. ಖಾಲಿ ನಮ್ಮ ಮಕ್ಕಳನ್ನು ಕಳಿಸುವಾಗ ಆ ಮಕ್ಕಳಿಗೆ ನಮಗೆ ಹೆಚ್ಚಾಗುದಿಲ್ಲ, ಒಂದೇ ಇದು ಕಳಿಸುದು. ಹಾಗಾಗಿ ಅವರಿಗೂ ಸ್ವಲ್ಪ ಸ್ವಲ್ಪ ಎಜುಕೇಶನ್ ಕೊಡ್ತಾ ಇದ್ರಿ ನಮ್ಮ ಮಕ್ಕಳ ಒಟ್ಟಿಗೆ. ಯಾರು ಕಲಿತರು ನಮಗೆ ಒಳ್ಳೇದಲ್ಲ, ಅದಕ್ಕಾಗಿ ನಾವು ಫ್ರೀಯಾಗಿ ಕಳಿಸಿದ್ದೇವೆ. ನಾವು ಹಣಕ್ಕಾಗಿ ಆಸೆಯಿಂದ ಕಳಿಸಲಿಲ್ಲ. ಈಗ ನಾನು ಕೆಲವೊಂದು ಮಕ್ಕಳು ಕೇಳ್ತಾರೆ, ನನ್ನ ಮಕ್ಕಳ ಕ್ಲಾಸ್ಮೇಟ್ಗಳು, ಅವರಿಗೂ ನಾನು ಹೆಲ್ಪ್ ಮಾಡ್ತೇನೆ, ಕಳಿಸ್ತೇನೆ. ಬೇಕಾದರೆ ನನ್ನ ಮನೆ ಕೆಲಸ ಮಾಡಿ, ನನ್ನ ಕೃಷಿಯ ಮಾಡಿ, ನಾನು ಈಗ ಸಹ ಅದನ್ನು ಹೆಲ್ಪ್ ಮಾಡ್ತೇನೆ. ನನ್ನ ಮಕ್ಕಳು ಒಟ್ಟಿಗೆ ಹೆಲ್ಪ್ ಮಾಡ್ತಾರೆ ಆ ಮಕ್ಕಳಿಗೆ ಬೇಕಿದ್ರೆ. ಈಗ ಕೃಷಿಯ ಜೊತೆ ಜೊತೆಗೆ ನೀವು ಹಸು ಸಾಕಣೆ ಕೂಡ ಮಾಡ್ತಾ ಇದ್ರಿ, ಇದರ ಬಗ್ಗೆ ಹೇಳಿ. ಹಸು ಸಾಕಣೆ ಒಂದು ಕಷ್ಟ ಸುಖ? ಹಸು ಸಾಕಾಣಿಕೆ ಈಗದ ಕಾಲದಲ್ಲಿ ಅದು ತುಂಬ ಕಷ್ಟ ಅಂತ ನನಗೆ ಕಾಣ್ತಾ ಉಂಟು. ಯಾಕಂದರೆ ಈ ನಮಗೆ ಖಾಲಿ ಸೆಗಣಿದ್ರು ಅದನ್ನು ನಾವೇ ಸಾಗಿಸಬೇಕು, ಮತ್ತು ಹಟ್ಟಿಗೆ ಸೊಪ್ಪು ಅಲ್ಲ ನಮ್ಮ ತೋಟಕ್ಕೆ ಬೇಕಲ್ಲ, ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ. ನಮಗೆ ನಮ್ಮ ತೋಟಕ್ಕೆ ಬೇಕಾಗ್ತದೆ ಅಂದರೆ ಕೆಲಸದವರು ವರ್ಕರ್ಸ್ ಭಾರಿ ಕಷ್ಟ. ಈಗ ತಲೆಹೊರೆ ಎಲ್ಲ ಬಿಟ್ಟು ಈ ಸ್ಲರಿಗೇಷನ್ ಎಲ್ಲ ಮಾಡ್ತಾರಲ್ಲ, ಸ್ಲರಿ ಎಲ್ಲ ಮಾಡಲಿಕ್ಕೆ ನಾವು ಹೋಗಲಿಲ್ಲ. ನಂತರ ಸ್ಲರಿ ಮಾಡಿ ನಮಗೆ ಅದನ್ನು ಅಲ್ಲಿಗೆ ಮಾಡಬೇಕು, ಅದಕ್ಕಾಗಿ ತುಂಬ ಇದು ಉಂಟು, ಕಷ್ಟ ಉಂಟು ನಮಗೆ. ಅದಕ್ಕೆ ನಾವೀಗ ಹಟ್ಟಿಗೊಬ್ಬರವೇ ಮಾಡ್ತಾ ಇದ್ದೇವೆ. ಹಟ್ಟಿಗೊಬ್ಬರ ಮಾಡಲಿಕ್ಕೆ ಹೋದರೆ ಕೆಲಸದವರು ಬಂದರೆ ಬರ್ತಾರೆ, ಇಲ್ಲ ಇರಲಿಲ್ಲ, ನಾವೇ ಅದಕ್ಕೆ ರೆಡಿಯಾಗಿರಬೇಕು ಹಾಕಲಿಕ್ಕೆ. ಹಾಗೀಗ ನಾವು ಸೊಪ್ಪನ್ನು ಬಿಟ್ಟು ನಮ್ಮ ತೋಟದಲ್ಲಿ ಬೀಳುವ ಸೋಗೆ ಉಂಟಲ್ಲ ಅದನ್ನೇ ಕೊಚ್ಚಿ ಹಾಕಿ, ಮತ್ತು ಬಾಳೆ ಎಳೆ ಕೈ ಒಣಗಿದ ಅದನ್ನು ಹಾಕಿ ಆ ನಮ್ಮನೆ ಗೊಬ್ಬರವನ್ನು ನಾವೀಗ ಮಾಡ್ತಾ ಇದ್ದೇವೆ. ಅದನ್ನು ಕೊಂಡೋಗಿ ನಾವು ತೋಟಕ್ಕೆ ಅವರ ಹತ್ರ ವರ್ಕರ್ಸ್ ಹತ್ರ ಹಾಕಿಸ್ತೇವೆ, ಅಥವಾ ಗಾಡಿಯಲ್ಲಿ ಕೊಂಡೋಗಿ ಹಾಕಿ ಅದನ್ನು ಮಾಡಿಸ್ತಾ ಇದ್ದೇವೆ. ನಿಮ್ಮ ಹಟ್ಟಿಯಲ್ಲಿ ಉತ್ಪಾದನೆ ಆಗುವ ಈ ಇದು ಗೊಬ್ಬರ ಮಾತ್ರ ಸಾಕಾಗ್ತದೆ ಅಥವಾ ಹೊರಗಿಂದ ಖರೀದಿ ಮಾಡಬೇಕು? ನಮ್ಮ ಹಟ್ಟಿಯಲ್ಲೇ ಸಾಕಾಗ್ತದೆ ನಮಗೆ. ಸಾಕಾಗ್ತದೆ ಹಸುಗಳು ಈಗ ಆರು ಉಂಟು. ಆರು ಹಸುಗಳನ್ನು ನಿರ್ವಹಣೆ ಮಾಡ್ತೀವಿ? ಹೌದು, ಆರು ಹಸುಗಳುಂಟು ಕ್ರಾಸ್ ಸಂದು, ಅವುಗಳನ್ನು ನಿರ್ವಹಣೆ ಮಾಡಿ. ಎಷ್ಟು ಲೀಟರ್ ಹಾಲು ಸಿಗ್ತದೆ? ಹಾಲು ನಮಗೆ ತುಂಬ ಸಿಗ್ತಾ ಇಲ್ಲ ಅಂದರೆ ನಾವು ಬೇಕಾದಷ್ಟು ಹಿಂಡಿ ಎಲ್ಲ ಹಾಕಿ ಅದಕ್ಕಾಗಿ ನಾವು ಪ್ರಾಫಿಟ್ಗೆ ಹೋಗ್ತಾ ಇಲ್ಲ. ನಾವು ಗೊಬ್ಬರಕ್ಕಾಗಿ ಮತ್ತು ನಮ್ಮ ಕುಡಿಯೋ ಹಾಲಿಗಾಗಿ ಅದಕ್ಕಾಗಿ ಮಾತ್ರ ನಾವು ಮಾಡ್ತಾ ಇದ್ದೇವೆ, ಅದರ ಪ್ರಾಫಿಟಿಗಾಗಿ ನಾವು ಹೋಗ್ತಾ ಇಲ್ಲ. ಈಗ ಸೊಪ್ಪೆಲ್ಲ ಕಾಡಿಂದೆಲ್ಲ ಸೊಪ್ಪು ತಂದು ಹಾಕಲಿಕ್ಕೆ ಗೊಬ್ಬರ ಮಾಡಲಿಕ್ಕೆಲ್ಲ ಸಮಯ ಉಂಟ, ಅವಕಾಶ ಉಂಟ? ಈಗ ವರ್ಕರ್ಸ್ ಇದ್ದಾರೆ, ಇಲ್ಲ ಇದ್ರೆ ನಾವು ಅದೇ ವರ್ಕರ್ಸ್ ಇದ್ರು ಕೂಡ 400-500 ರೂಪಾಯಿ ಕೊಡೋದು ಮಾಡಿ ಕೊಡಬೇಕಾಗ್ತದೆ. ಆದರೂ ನಾವು ಇದು ನಮ್ಮ ಸೋಗೆ ಹೇಳಿದೆ ಅಲ್ವ, ನಾನು ಅದನ್ನು ನಾವು ಸ್ಟಾಕ್ ಮಾಡ್ತೇವೆ, ಅವರಿಲ್ಲದಾಗ ಅದನ್ನು ಕೊಚ್ಚಿ ಹಾಕ್ತೇವೆ. ಅದು ಮಳೆಗಾಲದಲ್ಲೆಲ್ಲ ಸಮಸ್ಯೆ ಆಗುದಿಲ್ಲ? ಮಳೆಗಾಲದಲ್ಲಿ ನಾವು ಸ್ಟಾಕ್ ಇಡ್ತೇವಲ್ಲ ಅದನ್ನೇ ತೆಗಿತೇವೆ. ಈಗ ಅದನ್ನು ತುಂಬ ಉಪಯೋಗಿಸುವುದಿಲ್ಲ. ಈಗ ಸೊಪ್ಪ ತರಗೆಲೆ ಎಲ್ಲ ಇರ್ತದಲ್ಲೋ ಅದನ್ನೆಲ್ಲ ಹಾಕಿ ಈಗ ಮಾಡ್ತಾ ಇದ್ದೇವೆ. ಮಳೆಗಾಲದಲ್ಲಿ ಇದನ್ನು ಸ್ಟಾಕ್ ಇಟ್ಟದನ್ನು ತೆಗೆದು ಅದನ್ನು ಕೊಚ್ಚಿ ಹಾಕ್ತೇವೆ. ಅಂದರೆ ನಾವು ಅದರನ್ನು ಕೊಚ್ಚಿ ಅನುಭವ ಉಂಟು ನಮಗೆ. ನಾವಂದರೆ ಇನ್ನೊಬ್ಬರನ್ನು ನಾವು ನಂಬಿ ಯಾವ ಕೆಲಸವನ್ನು ಮಾಡುವುದಿಲ್ಲ, ನಾವು ಸ್ವತಃ ಅನುಭವ ಮಾಡಿ ಅವರ ಹತ್ರ ಮಾಡಿಸ್ತೇವೆ. ಸ್ವತಃ ದುಡಿಯೋರು ಎಷ್ಟು ಜನ ಇದ್ದಾರೆ ನಿಮ್ಮ ಜೊತೆಗೆ? ನನ್ನ ತಂಗಿ, ನಾನು, ನನ್ನ ಹಸ್ಬೆಂಡ್, ತಂಗಿಯ ಗಂಡ, ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೇವೆ ಈಗ. ಅಂದರೆ ಒಟ್ಟು ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ಒಂಬತ್ತು ಜನ. ಒಂಬತ್ತು ಜನ ದುಡಿಯೋರು ಇದ್ದಾರೆ? ಇಲ್ಲ, ದುಡಿಯೋರು ಇಲ್ಲ, ದುಡಿಯೋರು ನಾಲ್ಕೇ, ನಾವು ನಾಲ್ಕೇ, ಮತ್ತೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಅಪ್ಪ ಅಮ್ಮನಿಗೆ ಆಗುದಿಲ್ಲ, ನಾವು ಅಪ್ಪ ಅಮ್ಮನೊಟ್ಟಿಗೆ ಇದ್ದೇವೆ ಈಗ. ಅವರಿಗೆ ಗಂಡು ಮಕ್ಕಳು ಇಲ್ಲದ ಕಾರಣ ಅವರನ್ನು ನಾವು ನೋಡ್ತಾ ಇದ್ದೇವೆ ಈಗ. ಗಂಡು ಹೆಣ್ಣು ವ್ಯತ್ಯಾಸ ಯಾಕೆ? ಹೌದು, ನೀವು ಸಮಸಮವಾಗಿ ನೀವು ಕೆಲಸ ಮಾಡಿ. ಹೌದು, ಮಾಡ್ತೇವೆ. ಈಗ ಅಂದರೆ ನಮಗೆ ಶೇರ್ ಆಗಿ ಅಪ್ಪ ನಮಗೆ ಅಂತೇಳಿ ಭೂಮಿ ಕೊಟ್ಟಿದ್ದಾರೆ, ಅವರಿಗೂ ಇಟ್ಟುಕೊಂಡಿದ್ದಾರೆ. ಈಗ ನಮ್ಮ ಭೂಮಿಯಲ್ಲಿ ನಾವು ದುಡಿತಾ ಇದ್ದೇವೆ, ಅವರ ಭೂಮಿಯನ್ನು ನಾವು ಉದ್ಧಾರ ಮಾಡ್ತಾ ಇದ್ದೇವೆ. ಈಗ ಅಡಿಕೆ ಕೃಷಿಯಲ್ಲಿ ಹಟ್ಟಿ ಗೊಬ್ಬರ ಹಾಕುದಲ್ಲದೆ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ರಿ, ಮತ್ತೆ ಸಿಂಪಡಣೆ ಮಾಡೋದೆಲ್ಲ ಹೇಗೆ? ಸಿಂಪಡಣೆ ಅಂದರೆ ನಾವು ಬೋರ್ವೆಲ್ ತೆಗೆದಿದ್ದೇವೆ, ಕೆರೆ ಎಲ್ಲ ಬತ್ತಿ ಹೋಯ್ತು, ಬೋರ್ವೆಲ್ ತೆಗೆದು ಹಾಗೆ ಮೂರು ಬೋರ್ವೆಲನ್ನು ಮಾಡಿದ್ದೇವೆ. ನಾವು ಬೋರ್ವೆಲಲ್ಲಿ ಬೇಕಾದಷ್ಟು ನೀರಿದೆ, ಅದನ್ನು ಒಂದೇ ಥರ ಒಂದು ತೋಟ ಆದ ಕೂಡಲೇ, ಒಂದು ತೋಟ ಒಂದು ತೋಟ ಆಡಲೇ ಕೂಡಲೇ ಸಾಧಾರಣ 4-4 ಗಂಟೆ ಹೊತ್ತಿನ ನೀರನ್ನು ನಾವು ಶೇರ್ ಮಾಡ್ತಾ ಇದ್ದೇವೆ. ಒಂದು ಬೋರ್ವೆಲ್ಲ, ಮೂರು ಬೋರ್ವೆಲ್ ಇದೆ. ಮೂರು ಬೋರ್ವೆಲ್ ಮೇಲೆ ಪ್ರೆಷರ್ ಆಗುದಿಲ್ವಾ? ಇಲ್ಲ, ಇಲ್ಲ, ಇಲ್ಲ, ಇಲ್ಲ, ಅದೇನಾಗುದಿಲ್ಲ, ಮೋಟರ್ಗೆ ಏನಾಗುದಿಲ್ಲ. ಸುತ್ತಮುತ್ತ ಗುಡ್ಡ ಬೆಟ್ಟಗಳಿವೆ, ಹಾಕುದಿಲ್ಲ. ರಾತ್ರಿ ಅಂದ್ರೆ ನಮಗೆ ಕಾಟಿಗಳ ಉಪದ್ರ, ಹಂದಿಗಳ ಉಪದ್ರ, ನಮಗೆ ತೋಟಕ್ಕೆ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ ನಾವು. ಹಾಗಿರುವಾಗ ನಾವು ರಾತ್ರಿ ಯಾವಾಗಲೂ ಹೆಚ್ಚಾಗಿ ಪಂಪುಗಳನ್ನು ಬಂದ್ ಮಾಡಿಯೇ ಇಡುದು. ಕಾಟಿ ಬಂದು ಏನೇನು ತೊಂದರೆ ಕೊಡ್ತದೆ? ಕಾಟಿ ಬಂದು ಗಿಡಗಳನ್ನು ನೆಟ್ಟದನ್ನು ತಿಂತದೆ, ಬಾಳೆ ಗಿಡ ತಿಂತದೆ. ಕಾಣಲಿಕ್ಕೆ ಸಿಗ್ತದ ಕಾಟಿ? ಕಾಣಲಿಕ್ಕೆ ನಮಗೆ ಸಿಗಲಿಲ್ಲ, ಹಗ್ಲಲ್ಲಿ ಬರುದಿಲ್ಲ. ಕಾಟಿ ಬಂದಿದ್ದಂತ ಹೇಗೆ ಗೊತ್ತಾಗುತ್ತೆ? ನೋಡೋ ಗೊತ್ತ, ಅದ್ರ ಹೆಜ್ಜೆ ನೋಡೋ ಗೊತ್ತ, ಸೆಗಣಿ ನೋಡೋ ಗೊತ್ತಾಗುದಿಲ್ಲ. ಹೌದು, ಬೇರೆ ಪ್ರಾಣಿ ಇರ್ಲಿಕ್ಕಿಲ್ಲ? ಇಲ್ಲ, ಇಲ್ಲ, ಅದು ಕಾಟಿ. ಕಾಣಲಿಕ್ಕೆ ಅಂದ್ರೆ ಹಗ್ಲಲ್ಲಿ ಆಚೆ ಮೇಳೆ ಎಲ್ಲ ಸಿಗ್ತದೆ. ಅಡಿಕೆ ಮರವನ್ನು ಕೂಡ ಬೆಳೆಸ್ತಾವ? ಇಲ್ಲ, ಇಲ್ಲ, ಸಣ್ಣ ಗಿಡಗಳನ್ನು ತಿಂತವೆ. ಹತ್ತಿರ ಕಾಡು ಉಂಟಾ? ಹೇಗೆ ಹತ್ತಿರ ಕಾಡು ಉಂಟು, ಮೇಳ ಸೈಡ್ ಕಾಡು. ಕಾಡಿನ ಪಕ್ಕದಲ್ಲೇ ನಿಮ್ಮ ತೋಟ ಇದೆ? ಹೌದು, ಸ್ವಲ್ಪ ಕಾಡು ಮೇಳೆ, ಅದರಲ್ಲೆಲ್ಲ ಮನೆಗಳುಂಟು. ನಮ್ಮ ಮನೆಯಿಂದ ಮೇಳೆ ಸಹ ತುಂಬಾ ಮನೆಗಳುಂಟು. ಆ ಮನೆಗಳನ್ನೆಲ್ಲ ದಾಟಿ ಕಾಟಿ ನಿಮ್ಮ? ಹೌದು, ಅವರ ಮನೆಗೂ ತುಂಬಾ ಉಪದ್ರ ಇದೆ. ಅವ್ರಿಗೆ ಹೆದರಿಕೆ ಆಗುದಿಲ್ಲ? ಆಗ್ತದೆ, ಹಗಲಲ್ಲೇ ಇರ್ತದೆ ಅಲ್ಲಿ. ಅವ್ರೆಂತ ಮಾಡುದು, ಕೆಲವು ಸತಿ ಹಗಲಲ್ಲೇ ತೋಟಕ್ಕೆ ಹೋಗದ ಪರಿಸ್ಥಿತಿ ಇರ್ತದೆ. ನಮ್ಮಲ್ಲಿ ಮನುಷ್ಯರಿಗೆ ಹಾಗೇನು ಮಾಡ್ಲಿಕ್ಕೆ ಮಾಡುದಿಲ್ಲ, ಆದ್ರೂ ನಂಬುದೇ ಪ್ರಾಣಿಗಳಲ್ಲ. ಮನುಷ್ಯರನ್ನು ತಿನ್ನುವ ಪ್ರಾಣಿ ಅಲ್ಲ. ಅಲ್ಲ, ಈಗ ತೆಂಗಿನ ಕೃಷಿಯ ಬಗ್ಗೆ ಹೇಳಿ, ಇದಕ್ಕೆ ಏನಾದರೂ ವಿಶೇಷ ಕಾಳಜಿ ವಹಿಸ್ತೀರಾ? ತೆಂಗಿನ ಕೃಷಿಗಾಗಿ ನಾವು ಮೊದಲು ತುಂಬ ಅದಕ್ಕೆ ಹಟ್ಟಿ ಗೊಬ್ಬರ ಮತ್ತು ಉಪ್ಪು ಅದನ್ನೆಲ್ಲ ಹಾಕ್ತಿದ್ದೆ. ಸುಣ್ಣದ ಹುಡಿ ಇದು ಬರದಾಗ ಎಲ್ಲವನ್ನು ಕೃಷಿ ಮಾಡಿ ನಮಗೆ ಸಾಧಾರಣ ಒಂದು 500 ತೆಂಗಿನ ಮರ ಇತ್ತು. ಅದರಲ್ಲಿ ಒಳ್ಳೆ 10,000 ಮೇಳೆ ನಮಗೆ ತೆಂಗಿನಕಾಯಿ ಬರ್ತಾ ಇತ್ತು. ಈಗ ಏನಂದ್ರೆ ನಾವು ಅದಕ್ಕೆ ಹಾಕಿ ಏನು ಪ್ರಯೋಜನ ಇಲ್ಲ ಅಂದ್ರೆ ಎಲ್ಲ ಮಂಗಗಳಿ ತಿನ್ನುದು. ಒಂದೊಂದು ಹಿಂಡಲ್ಲಿ 100 ಮಂಗಗಳಿದ್ರೆ 3-4 ಹಿಂಡು ಉಂಟು ನಮ್ಮ ವಠಾರದಲ್ಲಿ. ಹಾಗಿರುವಾಗ ನಮಗೆ ಅದರಲ್ಲಿ ಏನು ಇಲ್ಲ, ನಾವು ತೆಂಗಿನಕಾಯಿ ತರೋದು ಕ್ರಯಕ್ಕೆ. ಹಾಗಾಗಿ ನಾವು ಅದರ ಕೃಷಿಯನ್ನೀಗ ಕಡಿಮೆ ಮಾಡಿದ್ದೇವೆ. ಮನೆ ಕೃಷಿ ಕೂಡ ಸಿಗುದಿಲ್ಲ? ಇಲ್ಲ, ಯಾವಾಗಲೂ ಇಲ್ಲ, ಸಿಗುವುದೇ ಇಲ್ಲ. ಮಂಗಗಳ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಏನು ಕಾರಣ ಇರಬಹುದು? ಜಾಸ್ತಿ ಅಂಕಿ ಅಂದ್ರೆ ಅದನ್ನು ಹಿಡಿಯೋರಿಲ್ಲ, ಹಿಡಿದ್ರೆ ಇಲ್ಲಿಂದ ಹಿಡ್ತಾರೆ, ಅಲ್ಲಿ ಕೊಂಡೋಗಿ ಬಿಡ್ತಾರೆ. ಅದನ್ನು ಕೊಲ್ಲುವ ಮನಸ್ಸು ಯಾರಿಗೂ ಇಲ್ಲ, ಸಾಧ್ಯವಿಲ್ಲ. ಅದಕ್ಕಾಗಿ ನಮಗೆ ಉಪದ್ರ ಮಾಡಿದ್ದು ಇನ್ನೊಬ್ಬರಿಗೆ ಉಪದ್ರ ಮಾಡಲಿ ಅಂತೇಳಿ ಇನ್ನೊಂದು ಕಡೆ ಬಿಡ್ತಾರೆ. ನಮ್ದು ಕಾಡು, ಕಾಡಲ್ಲಿ ಅಂತೂ ಬಿಡುದು ಹೆಚ್ಚಾಗಿ ಯಾರು ಇದ್ದದ್ದೆ ರೂಢಿಯದು, ಎಲ್ಲ ತಂದು ಬಿಡ್ತಾರೆ. ಒಂದು ಹಿಂಡಿದ್ದದ್ದು 2 ಆಯ್ತು, 2 ಇದ್ದದ್ದು 4 ಆಯ್ತು. ಇವತ್ತು ಮನೆಯ ಅಂಗಳದಲ್ಲಿರುವ ಮರಗಳಿಗೆ ಕೂಡ ಬರ್ತವೆ? ಮನೆ ಅಂಗಳದ ಮನೆ ಮಾಡೇ ಇಲ್ಲ ನಮಗೆ, ಮಾಡನ್ನೇ ತೆಗೆದು ಹಾಕಿದ್ದಾವೆ. ಅಂಗಳ ಬಿಟ್ಟು ಮಾಡಿನ ಹಂಚೆಲ್ಲ ತೆಗೆದು ಒಳಗೆ ನುಗ್ಗುದು. ನಾವು ಮನೆಯಲ್ಲಿ ಎಲ್ಲರೂ ಮದುವೆ ಗೆದ್ಗಿದ್ದು ಎಲ್ಲ ಹೋದ್ರೆ ಪ್ರಾಯದವರಿದ್ರೆ ಎಲ್ಲವನ್ನು ಬಂದು ಅಂಗಳದಿಂದ ಜಗಲಿಲ್ಲಿ ಇಟ್ಟದನ್ನು ಎಲ್ಲವನ್ನು ತಿಂತದೆ ಅಂತ ತೊಂದರೆ. ಮಂಗಗಳು ಸಿಕ್ಕಾಪಟ್ಟೆ ಕಲ್ತಿ ಬಿಟ್ಟಿದ್ದಾವೆ. ಹೌದು, ಮೊಬೈಲ್ ಕೂಡ ಪೋಯಿಸ್ತವೆ, ಅದು ತೋರಿಸಿದ್ರೆ ಅದನ್ನು ಮಾಡಿಯವು. ಈಗ ಗೇರು ಕೃಷಿ ಮತ್ತೆ ರಬ್ಬರ್ ಕೃಷಿ ಇದು ಕೂಡ ಮಾಡ್ತಾ ಇದ್ರಿ, ಇದಕ್ಕೇನಾದ್ರು ಮಂಗಗಳು ಉಪದ್ರ ಉಂಟಾ? ಅದು ಗೇರು ಬೀಜಕ್ಕೆ ಉಪದ್ರ ಇಲ್ಲ, ಆದ್ರೆ ತಿಂದು ಇದ್ದ ಬಳ್ಳೆಲ್ಲೆಲ್ಲ ಹಾಕ್ತವೆ ಕೊಂಡೋಗಿ. ಅಲ್ಲೇ ಹಾಕಿದ್ರು ತೊಂದ್ರೆ ಇಲ್ಲ, ಇಡೀ ಗುಡ್ಡೆಲ್ಲೆಲ್ಲ ಬಿಸಾಡಿಕೊಂಡು ಹೋಗ್ತವೆ. ಅಲ್ಲಿ ಹೋಗಿ ಬೀಜ ಹಾಕಬೇಕು? ಹೌದು, ಅಲ್ಲಿ ಸಿಗ್ತದ ನಮಗೆ, ಬುಡದಲ್ಲಿದ್ರೆ ಸಿಗ್ತದೆ, ದೂರ ದೂರ ಬಿದ್ರೆ ಸಿಗ್ತದ. ಮತ್ತೆ ಅರೆಕಾಯಿ ಆಗುವಾಗಲೇ ತಿಂತದೆ ಅದು, ಸಾಧಾರಣ ಒಳ್ಳೆ ಹಣ್ಣಾಗ್ಲಿಕ್ಕೆ ಬಿಡುದಿಲ್ಲ. ಬೀಜ ತೂಕ ಬರುದಿಲ್ಲ ಮತ್ತೆ ಅದು ಒಳಗೆ ಬೊಂಡ ಹಾಳಾಗ್ತದೆ, ಅದು ಒಂದು ಕಷ್ಟವೇ ಮಂಗದಿಂದಾಗಿ. ಈಗ ಫೆಬ್ರವರಿ ಮಾರ್ಚ್ ಅಲ್ಲೆಲ್ಲ ಮಳೆ ಬರ್ತದಲ್ಲ, ಇದರಿಂದಾಗ್ಲೂ ತೊಂದರೆ ಆಗ್ತದೆ ನಿಮಗೆ ಕೃಷಿಗೆ? ತೊಂದರೆ, ಅದು ನೀರು ಇಂಗಾರದೊಳಗೆ ಹೋಗಿ ಆ ಇಂಗಾರದ ನಳ್ಳಿ ಎಲ್ಲ ಬೆಂದು ಹೋಗ್ತದೆ, ಮತ್ತೆ ಈ ನಳ್ಳಿ ಬಿಸಿ ಆಗ್ತದೆ ಅಲ್ವಾ, ಈ ಇಂಥ ಬಿಸಿಲಿಗೆ ಬಿಸಿ ಆಗ್ತದೆ, ಆ ಮಳೆಗೆ ತಂಪಾಗ್ತದೆ, ಅದಕ್ಕೆ ಸಹ ವಾತಾವರಣ ಮಗ ಅದಕ್ಕೆ ಚೇಂಜ್ ಆಗ್ತದೆ ಅಲ್ವಾ, ಆಗ ನಳ್ಳಿ ಉದುರ್ತದೆ. ಒಟ್ಟಿನಲ್ಲಿ ಕೃಷಿ ಮಾಡೋದು ಬಹಳ ಸಾಹಸ. ಒಂದು ಸಾಹಸವೇ, ಆದರೂ ಅದರಿಂದ ಒಂದು ಸಂತೋಷ ಉಂಟು. ಏನಂದ್ರೆ ನಮ್ದು ನಾವು ದುಡಿತಾ ಇದ್ದೇವೆ ಅದು ನಮಗೆ ಅಂತೇಳಿ, ಅದರಿಂದ ಖುಷಿ ಉಂಟು ನಮಗೆ. ಸಿಕ್ಕಿದ್ರಲ್ಲಿ ತೃಪ್ತಿ ಪಡಬೇಕು, ಎಂತ ಮಾಡುದು, ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ನಮಗೆ ಒಂದು ಫಲ ಸಿಗ್ತದಲ್ವಾ ಅಂತೇಳಿ. ಅದೇ, ಈಗ 50 ಉಂಟು, 100 ಉಂಟು ಲೆಕ್ಕ ಅಲ್ಲ. ಅಲ್ಲ ಅಲ್ಲ, ಅದು ಲೆಕ್ಕ ಅಲ್ಲ. ಶ್ರೀಮಂತಿಕೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಇರಬೇಕು ಅಂತ, ದುಡ್ಡಿನಲ್ಲಿ ಅಲ್ಲ. ಹೌದು, ನಮ್ಮದನ್ನು ನಾವು ದುಡಿಬೇಕು, ನಾವು ಕಷ್ಟ ಪಡಬೇಕು, ಅದರ ಫಲ ನಮಗೆ ಬರ್ತದೆ. ಹಾಗೆ ಈಗ ಕೃಷಿಯ ಜೊತೆ ಜೊತೆಗೆ ಬೇರೆ ನೀವು ಟ್ಯೂಷನ್ ಕ್ಲಾಸ್ ಕೂಡ ಮಾಡ್ತಾ ಇದ್ರಿ, ಬೇರೆ ಏನಾದರೂ ಹವ್ಯಾಸ ಉಂಟ? ಬೇರೆ ಹವ್ಯಾಸ ಡ್ರಾಯಿಂಗ್ ಮಾಡುದು, ಅದು ಇದು ಮಕ್ಕಳಿಗೆ ಎಜುಕೇಶನ್ ಕೊಡುದು, ಎಲ್ಲವನ್ನು ಮಾಡ್ತೇನೆ ನಾನು. ಹಾಡುಗಾರಿಕೆ ಏನಾದ್ರು ಉಂಟ? ಇಲ್ಲ, ಹಾಡುಗಾರಿಕೆ ಇಲ್ಲ. ಮತ್ತೆ ಯಕ್ಷಗಾನ ನೋಡುದು ಅಂತದ್ದೆಲ್ಲ ಇಲ್ಲ? ಯಕ್ಷಗಾನ ಎಲ್ಲ ಕೇಳ್ತೇನೆ, ಅದು ನಮಗೆ ಟೈಮಿಂಗ್ಸ್ ಇಲ್ಲ ಅದಕ್ಕೆಲ್ಲ. ಇಲ್ಲ, ನಮಗೆ ಅಡಿಗೆ ಆಗಬೇಕು, ದನಗಳದ್ದಾಗಬೇಕು, ತೋಟದ್ದಾಗಬೇಕು, ಮಕ್ಕಳದ್ದು ನೋಡಬೇಕು. ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಹೋದಾಗ, ಅಂದ್ರೆ ಈಗ ಮದುವೆ ಅಂತ ಕಾರ್ಯಕ್ರಮಕ್ಕೆ ಹೋದಾಗ, ಮನೆಯ ಬಗ್ಗೆ ಯಾವಾಗಲೂ ಒಂದು ಗಮನ ಇರ್ತದ? ಮನೆಯಲ್ಲಿ ಗಮನ ಇರ್ತದೆ ಅಂದ್ರೆ ಪ್ರಾಯದವ್ರು ಮನೆಯಲ್ಲಿ ಇರ್ತಾರೆ, ಬಿಟ್ಟು ಹೋದ್ರೆ. ಮತ್ತೆ ದನಗಳ ಬಗ್ಗೆ ಎಲ್ಲ ಇರುದಿಲ್ಲ. ಇಲ್ಲ, ಅದಂದ್ರೆ ಅವುಗಳಿಗೆ ಹೋಗಾದಷ್ಟು ಹೊಟ್ಟೆಗೆ ಹಾಕಿ ನಾವು ಗೇಟ್ ಹಾಕಿ ಬರ್ತೇವೆ. ಅವುಗಳಿಗೆ ಹೊಟ್ಟೆಗೆ ಇಲ್ಲ ಇದ್ರಲ್ಲ, ಹೌದು, ಉಪದ್ರ ಕೊಡುದು. ಅವುಗಳ ಹೊಟ್ಟೆಗೆ ಬೇಕಾದನ್ನು ಹಾಕಿ ಅದರ ಕೆಲಸ ಮಾಡಿಯೇ ನಾವು ಎಲ್ಲಿ ಹೋಗುದಿದ್ರು ಹೊರಡುದು, ಅಥವಾ ಆ ದಿನ ಯಾರನ್ನಾದ್ರೂ ವರ್ಕರ್ಸ್ ಅನ್ನು ನಿಲ್ಲಿಸ್ತೇವೆ ನಾವು, ಬಿಟ್ಟು ಹೋಗುದಿಲ್ಲ. ಈಗ ಮಳೆಗಾಲಕ್ಕೆ ಅಥವಾ ವರ್ಷ ಪೂರ್ತಿ ನಿಮಗೆ ತರಕಾರಿ ಎಲ್ಲ ಸಿಗುವ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಈಗ ಈ ವರ್ಷ ಮಾಡಿದ್ದೇವೆ ನಾವು ತರಕಾರಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನವಿಲು ಇಲ್ಲ, ಬರ್ತದೆ ಆದ್ರೆ ಹತ್ತಿರ ಬರುದಿಲ್ಲ. ನವಿಲು ಇದೆ ಒಂದು 3-4, ಆದ್ರೆ ಹತ್ತಿರ ಬರ್ತಾ ಇಲ್ಲ, ತರಕಾರಿ ಎಲ್ಲ ಬರ್ತಾ ಇಲ್ಲ. ಮನೆ ಖರ್ಚಿಗೆ ಬೇಕಾದಷ್ಟು ಸಿಗ್ತದೆ? ಮನೆ ಖರ್ಚಿಗೆ ಬೇಕಾದಷ್ಟು ಈ ವರ್ಷ ಸಿಗ್ತಾ ಉಂಟು ನಮಗೆ ತರಕಾರಿ. ಒಳ್ಳೇದು ಅರುಣ್ ಅವರೇ, ಬೇರೆ ಬೇರೆ ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಸಮಾನವಾಗಿ ದುಡಿತಾ ಇದ್ರಿ, ಪುರುಷರು ಮಹಿಳೆಯರು ಅಂತ ವ್ಯತ್ಯಾಸ ಇಲ್ಲ. ಟ್ಯೂಷನ್ ಕೂಡ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರಿ, ಎಲ್ಲ ಅನುಭವನ ಬಹಳ ಖುಷಿಯಿಂದ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಇದುವರೆಗೆ ಪುತ್ತೂರು ತಾಲೂಕು ಮುಡ್ನೂರು ಗ್ರಾಮದ ರೈತ ಮಹಿಳೆ ಅರುಣಾ ಪಿಕೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಹಮ್ನೆ ಫಸಲ್ ಬೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 44,000 48,000 ರೂಪಾಯಿಗಳು, ಹೊಸ ಅಡಿಕೆ 30,000 39,500 ರೂಪಾಯಿಗಳು, ಕೋಕಾ 23,000 30,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 6,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000 16,000 ರೂಪಾಯಿಗಳು, 2ನೇ ವರ್ಗ 1,000 12,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 37,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆಗಳು ಕೇಳಿ. ಪುತ್ತೂರು ನರಸಿಂಹ ನಾಯ್ಕ ಹಾಡಿರುವ ಗೀತೆ. ವೆಂಕಟೇಶ ಭವ ಸಂಕಟ ಪರಿಹರಿಸೋ, ನಿನ್ನ ವರವ ನೆನಿಸೋ. ವೆಂಕಟೇಶ ಭವ ಸಂಕಟ ಪರಿಹರಿಸೋ, ನಿನ್ನ ವರವ ನೆನಿಸೋ. ಪಂಕಜಾಕ್ಷ ಅಕಳಂಕ ಮಹಿಮಹರಿಯೇ, ಆಶ್ರಿತರಿಗೆ ದೊರೆಯೇ. ಪಂಕಜಾಕ್ಷ ಅಕಳಂಕ ಮಹಿಮಹರಿಯೇ, ಆಶ್ರಿತರಿಗೆ ದೊರೆಯೇ. ವೆಂಕಟೇಶ ಭವ ಸಂಕಟ ಪರಿಹರಿಸೋ. ಸುಕರ್ಮ ನಾನಾ ಬಗೆಯಲಿ ಇರುತ್ತಿರೆ ಅನುಭವಿಸಿ, ದುರ್ವಿಷಯ ಬಯಸಿ ಹೀನ ವೃತ್ತಿಯಲ್ಲಿ ದಿನವ ಜರಿದು ಕಳೆದೆ. ಬಗೆ ಬಗೆಯಿಂದುಳಿದೆ ವೆಂಕಟೇಶ ಭವ ಸಂಕಟ ಪರಿಹರಿಸೋ, ನಿನ್ನ ವರವ ನೆನಿಸೋ. ವೆಂಕಟೇಶ ಭವ ಸಂಕಟ ಪರಿಹರಿಸೋ. ವಿಷಯದಲ್ಲಿ ಕಾಮುಕತನದಲ್ಲಿ ಚಾರುವರಿಯುತಿಗೆ ಮಾರ್ಗ ಕಾಣೆ ನಾನು. ಉಪಾಯವಿನ್ನೇನು ಯಾರಿಗೆ ಹೇಳಲಿ ಎನ್ನ ವರ್ತಮಾನ ನಿನಗೀವೆ ನಿಧಾನ ತೋರಿಸಿ ಎನ್ನನು ಬಿಡದೆ ಪಾಲಿಸಪ್ಪ ಎಣಿಸದಿರು ತಪ್ಪ ವೆಂಕಟೇಶ ಭವ ಸಂಕಟ ಪರಿಹರಿಸೋ ನಿನ್ನ ವರವ ನೆನಿಸೋ ವೆಂಕಟೇಶ ಭವ ಸಂಕಟ ಪರಿಹರಿಸೋ